ಎಂತ ಹೋರಾಟ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಈಗ ಸಮಯ ಸರಿಯಾಗಿ 6:50. ಇದು ಆಕಾಶವಾಣಿ ಹಾಸನ 102.2 MHz. ಕೃಷಿ ರಂಗ. ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಈ ಶುಕ್ರವಾರ ಬಂತು ಅಂದ್ರೆ ಈ ಸಂಕ್ರಾಣಿನ ಅಣ್ಣಯ್ಯನ ಭೇಟಿಯಾಗೋಣ ಅಂತ ಒಂದೇ ಸಂಘ ನನ್ನ ಕಾಲು ಎಳಿತದಪ್ಪ. ಈಗ ಬಿರ್ಬಿರ್ನೆ ಒಂಚೂರು ಹೊಂಟೋಯ್ತೀನಿ. ಈ ಸಂಕ್ರಾಣ ಫಸ್ಟ್ ಸಿಕ್ತಾನೋ ಅಣ್ಣಯ್ಯ ಸಿಕ್ತಾನೋ ನೋಡುವ. ಓ, ಏನಿದು ಸಮಾಚಾರ? ಇಬ್ರು ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ತಾವ್ರಲ್ಲ ಸಂಕ್ರಾಣ ಅಣ್ಣಯ್ಯ. ಸಮಾಚಾರ? ಓ ನೋಡಿ, ಮತ್ತೆ ಅದೇನೋ ಅಂತಾರಲ್ಲ, ರೋಗಿ ಬೇಯಿಸಿದ್ದಾಲು ಅನ್ನ ಗಾದೆ ಗಾದೆ ಮಾತು. ಸಂಕ್ರಣ ಸರಿಪಡಿಸಿ ಹೇಳು, ಗೊತ್ತಾಯಿಲ್ಲ. ಯಾ ನೀನು ಬರೀ ಅದು ಇದು ಏನೇನೋ ಹೇಳಕ್ ಹೋಯ್ತೀಯಾ, ತೊಡ್ಲಿಸ್ತೀಯಾ? ವೈದ್ಯ ಹೇಳಿದ್ದು ಅದೇಳು ಸರಿ ಮಾಡು. ವೈದ್ಯ ಹೇಳಿದ್ದು ಹಾಲನ್ನ, ರೋಗಿ ಬಯಸಿದ್ದು ಹಾಲನ್ನ ಅನ್ನ ಹಾಗೆ. ನಾನು ಇಬ್ರು ಭೇಟಿಯಾಗುವ ಅಂತಾನೆ ಬರ್ತಾ ಇದ್ದೆ. ನಿಮ್ಮನೆ ಅಟ್ಟಿ ತಕ್ ಬರೋಣ ಇಲ್ಲಿ ಬರೋಣ ಅಂತಿದ್ರೆ ಇಬ್ರು ಒಳ್ಳೆ ಪ್ರತ್ಯಕ್ಷ ಆಗ್ಬಿಟ್ರಲ್ಲ. ಓ, ಈ ಸಂಜೆ ಆಯ್ತು ಅಂತಂದ್ರೆ ಮಿನಕ ಮನ್ಸು ಹಾತೊರಿತಾ ಇರ್ತದೆ. ಹಣೆ ನಮಗ್ ಮಾತಾಡ್ಸಣ, ಏನಾದ್ರು ವಿಚಾರಗಳು ತಿಳ್ಕೊಳ್ಳೋಣ. ಅದ್ರ ಜೊತೆಗೆ ಇನ್ನು ಯಾಕೆ ಹೆಚ್ಚಿಗೆ ಹಾತ್ ಹೊರಿತಾ ಇದೆ ಅಂತಂದ್ರೆ ಮನೆ ಒಳಗಡೆ ಕೂತ್ಕೊಳಕ್ ಹಾಕಿಲ್ವಲ್ಲ ಈ ಸೆಕೆಗೆ ಪ್ರೀತ ಹೊರಗಡೆ ಬರೋಣದಲ್ಲಿ ಕೂತ್ಕೊಂಡು ಹಸಿ ಅಟೆ ಹೊಡಿಯೋಣ ಅನ್ಸ್ತದೆ. ಅಣ್ಣಯ್ಯ ಏನ್ ಗೊತ್ತಾ ವಿಷಯ, ನಮ್ ಸಂಘದಾಗೆ ಒಬ್ರು ಕೃಷಿ ಅಧಿಕಾರಿನ ಕರೆಸಿದ್ರು ಮೊನ್ನೆ. ಅವರು ನೀನು ನಾನು ಸಂಕ್ರಣ ಮಾತಾಡದೆ ವಿಚಾರ, ಆದ್ರೆ ಅವ್ರ ಬಾಯಲ್ಲಿ ಕೇಳಿದಾಗ ಏನೋ ಒಂದ್ ಅದ್ಭುತ ಅನ್ನಿಸ್ತು ನಂಗೆ. ಹಂಗಲ್ಲ ಮಾತಾಡದ್ಬೇಡ ಅಂತ ಯಾಕೆ ಅನ್ಬೇಕು ಅಂತಂದ್ರೆ ಮಿನಕ ಅದ್ಭುತ ಅಂದಲ್ಲ ಅಣ್ಣ, ಹಿಂಗೆ ಅದು ತುಂಬಾ ಖುಷಿ ಆಯ್ತು ಅಪ್ಪದ, ಅದಕ್ಕೆ ನಾವಿಬ್ರು ಸುಮ್ಮನೆ ಇರ್ತೀವಿ. ಅದೇನು ಹೇಳು ಕೇಳ್ತಾ? ಏನಿಲ್ಲ, ಈಗ ರೈತರು ರೈತ ಮಹಿಳೆಯರಾಗಿರ್ಬೋದು ರೈತರಿಗೆ ವರ್ಷ ಪೂರ್ತಿ ಒಂದು ಕಾಸು ಸಿಗಂಗೆ ಆ ವಿಚಾರವಾಗಿ ಹೊಸಿ ಮಾತಾಡಿದ್ರು ಅವರು. ಕಾಸಿನ ವಿಚಾರ ಕೇಳ್ಕೊ ಬಂದಿರ್ತಿ, ಅದೇನು ವಿಚಾರ ಹೇಳು? ಈಗ ಸಮಗ್ರ ಕೃಷಿ ಅಂತ ಅಣ್ಣ ಯಾವಾಗ್ಲೂ ಹೇಳ್ತಿರ್ತದಲ್ಲ, ಹಂಗೆ ಎಲ್ಲಾ ತರದ್ದು ನಾವು ಕೃಷಿನಲ್ಲಿ ಅಳವಡಿಸ್ಕೊಂಡ್ರೆ ಈ ತರಕಾರಿ ಬೆಳೆಯೋದಾಗಿರ್ಬೋದು, ಕೋಳಿ ಸಾಕಾಣಿಕೆ, ಹೈನುಗಾರಿಕೆ, ಹಿಂಗೆ ಪ್ರತಿಯೊಂದು ಕೃಷಿ ಹೊಂಡ ನಿರ್ಮಾಣದ ಬಗ್ಗೆನೂ ಅಣೆ ಹೇಳಿತ್ತು. ಅದಕ್ಕೆ ರೈತರು ಹಸಿ ಜಾಗ ಎಲ್ಲ ಸುಮ್ಮನೆ ವೇಸ್ಟ್ ಆಯ್ತದೆ ಅಂತ ಕೆಲವರು ಹಂಗೂ ಹಿಂಗು ಇಷ್ಟಪಡಕ್ಕಿಲ್ಲ ಅಂತ ಅವರು ಅಧಿಕಾರಿ ಹೇಳಿದಾಗ ನಮ್ಗೂ ಹಸಿ ಅನ್ನಿಸ್ತು. ಹೌದಲ್ವಾ, ಹಿಂಗು ಮಾಡ್ಕೊಂಡ್ರೆ ಚಂದಕ್ಕಿರ್ತದೆ, ಕೃಷಿ ಹೊಂಡಕ್ಕೆ ಏನ್ ಜಾಗ ಬಿಡ್ತೀವಲ್ಲ ಅದರಲ್ಲಿ ಮೀನ್ ಸಾಕಾಣಿಕೆ ಮಾಡ್ಕೋಬಹುದು ಅಂದ್ರು ಅಣ್ಣಯ್ಯ. ಆಮೇಲೆ ಬದುದಲ್ಲೆಲ್ಲ ಈ ದನಕರುಗಳಿಗೆ ಹಸಿ ಮೇವಿಗೆ ಎಲ್ಲ ಬೆಳಕೋಬಹುದು ಅಂತಂದ್ರು. ಆಮೇಲೆ ಕೆಲವು ಮರ ಗಿಡಗಳನ್ನ ನೆಟ್ಕೊಂಡ್ರೆ ಔಷಧಿ ಸಸ್ಯಗಳು ಆ ತರದೆಲ್ಲ ಅರಣ್ಯ ಇಲಾಖೆಯಲ್ಲಿ ಕೊಡ್ತಾರೆ, ಅದು ಕೂಡ ಬೆಳ್ಕೋಬಹುದು ಅಂತ ಅಂದ್ರು. ಇನ್ ಕೋಳಿ ಸಾಕಾಣಿಕೆದು ಯಾವಾಗ್ಲೂ ನಮ್ಮ ಅಣ್ಣ ಹೇಳ್ತಾನೆ ಇರ್ತಾನೆ, ನಾಟಿ ಕೋಳಿ ಸಾಕಂಡ್ರೆ ಮೊಟ್ಟೆ ಎಲ್ಲ ಮಾರ್ಕೋಬಹುದು ಅಂತೆಲ್ಲ. ಹಿಂಗೆ ಎಲ್ಲ ಕೇಳಿ ನಂಗು ಖುಷಿ ಆಯ್ತಪ್ಪ. ಮತ್ತೆ ಅವರು ದುಡ್ಡೇನಾದ್ರೂ ನೀವು ಮಾರ್ ಬಂದಾಗ ಒಟ್ಟಿಗೆ ಗಂಟು ನಾ ಎಲ್ ಮಾಡ್ಕತ್ತೀರಾ ಅಂತ ಕೇಳಿದ್ರು. ನೀವಿಬ್ರು ಹೇಳಿ ನೋಡುವ, ನೀನ್ ಬ್ಯಾಂಕ್ ಅಲ್ಲೇ ಮಾಡ್ತಿಲ್ಲ. ಹಂಗೆ ಹೇಳಿಲ್ಲ ಅವರು, ಒಂದೇ ಕಡೆ ಇಟ್ರೆ ಏನಾದ್ರೂ ಆದ್ರೆ ಒಟ್ಟಿಗೆ ಖರ್ಚಾಗ್ಬಿಡ್ತದೆ, ಅದನ್ನ ಐದಾರು ಕಡೆ ವಿಂಗಡೆ ಮಾಡಿ ಇಟ್ಕೋಬೇಕು ಅಂತ ಹೇಳಿದ್ರು. ಈ ಸಮಗ್ರ ಕೃಷಿಗೂ ಅದಕ್ಕೂ ಲಿಂಕ್ ಮಾಡ್ಬಿಟ್ರು ಕಣ್ಣಣ್ಣ. ಅಂದ್ರೆ ಒಂದ್ ಕಡೆ ಹೋದ್ರೆ ಒಂದ್ ಕಡೆ ಬರ್ತದೆ ಅನ್ನಂಗೆ ಹೇಳಿದ್ರು. ಅದಕ್ಕೆ ಒಂದೇ ಉಸಿರಿಗೆ ಬನ್ನಪ್ಪ ಹೇಳಿ ಮತ್ತೆ ನೀವು. ಅಂದ್ರೆ ಒಂದ್ ಸ್ವಲ್ಪ ಜೀರಿಗೆ ಡಬ್ಬಲ್ ಇಡೋದು, ಇನ್ನೊಂದ್ ಸ್ವಲ್ಪ ಸಾಸಿವೆ ಬೇರೆ ಬೇರೆ ಕಡೆ ಇಟ್ಕೋಬೇಕು. ಮರ್ತೋಗ್ಬಿಟ್ರೆ ಯಾವ್ದಾರ ಒಂದು ಅಲ್ವಾ. ಆಮೇಲೆ ಇವ್ಳು ಇಲ್ದಿದ್ದಾಗ ಏನಾದ್ರು ಇವ್ರ ಯಜಮಾನ್ ಏನಾದ್ರು ಈ ಕಸ ಗಿಸ ಏನಾರು ಒಡೆಯಕ್ಕೆ ಅಂತ ಹೋಗಿ ಏನಾರು ಈ ಕೌದಿ ಎತ್ತಿ ದಿಂಬೆತ್ತಿ ಅಂತ ಕಡೆ ಮಡಕ್ತಿನ ಸಂಕ್ರಣ ನಾನು ಅಲ್ಲ ಏನಿದ್ದು ಮಾತಿಗೆ. ಆಮೇಲೆ ನೋಡಣಯ್ಯ, ಇವಳು ಇಷ್ಟೊಂದು ಲವಲವಿಕೆಯಾಗಿ ಮಾತಾಡ್ತಿರೋದ್ ಜೊತೆಗೆ ಒಳ್ಳೆ ಹೊಸ ಹೊಸರಾಗಿ ಬಂದವಳೆ. ಇವಳು ಹೊಸರಾಗಿ ಬಂದಿರೋದ್ ನೋಡಿ ನನ್ಗೆ ನಿನ್ಗೆ ಬಂದು ಸಿಕ್ಕಿದ ತಕ್ಷಣ ಹೇಳ್ಬೇಕು ಅನ್ಕೊಂಡು ಇವ್ಳು ಬಿರುಬಿರುದು ಬರೋದನ್ನ ನೋಡಿ ಒಂಥರ ಬಾಯಿ ಕಟ್ಟದಂಗ ಆಗ್ಬಿಡ್ತು. ನೋಡು ನಾನು ನೀನು ಇವಳು ಎಲ್ಲ ಮಾತಾಡ್ದಂಗೆ ಈಗೊಂದು ವಾರ ಹತ್ತು ದಿನದಿಂದವ ಆಗೊಮ್ಮೆ ಈಗೊಮ್ಮೆ ಮಳೆ ಬತೈತೆ ಬತೈತೆ ಒಳ್ಳೆ ಚೆನ್ನಾಗಿ ಬತೈತ ಅಲ್ವಾ. ಅದ್ರ ಜೊತೆಗೆ ಇದನ್ನು ಸೈಕಲ್ ಲೋನು ಅಂತಂದ್ರು ಅದೇನೋ ಹೇಳ್ತಾರಂಗೆ ಅದು ಪುಟ್ಟಿಗೆ ಸರಿಯಾಗಿ ಹೇಳಕ್ ಬರೋಕಲ್ಲ. ನೀನು ಬೇರೆ ಆಡ್ಕೊಳಕ್ ಶುರು ಮಾಡ್ಬಿಟ್ಟ ಸೈಕ್ಲೋನ್ ಸದ್ಯಕ್ಕಿದ್ದಂಗಿಲ್ಲ ಕಂಚಕ್ರಣ ಅಂತದ್ರು. ಆದ್ರೆ ಈಗ ನೋಡು ಹಸಿರುದು ಹೇಳಕ್ ಬಂದೆ, ಈ ಒಂದ್ ಮೂರ್ನಾಲ್ಕ ದಪ್ಪ ಮಳೆ ಆಗ್ಲಾಗಿ ಹೇಳಯ್ಯ ಪೂರ್ತಿ ಒಣ ನಿಂತಿದಂತ ಈ ಭೂಮಿ ಮೇಲೆ ಈ ಜಮೀನ್ ಹತ್ರ ಈ ಬದಿನ ಹತ್ರ ಎಲ್ಲವ ಈ ಗರ್ಕೆ ಹುಲ್ಲು ಚಿಗರಿ ಸೇ ಮೀನಕ ಏನ್ ಬಟ್ಟೆ ಹಾಕ ಬಂದವಳೆ ಹಸಿರು ಹಂಗೆ ಕಾಂತ ಕೂತೈತೆ ಅಣ್ಣ. ಹೌದೌದೌದು ಅದು ನೋಡು ನಾನವೇ ಒಂದ್ ವಾರ ಆಯ್ತು ಫ್ಯಾನ್ ಸ್ಟಾರ್ಟ್ ಮಾಡಿ ಫ್ಯಾನ್ ಇಲ್ಲ ಮಲ್ಕತ್ತಿದ್ದೆ ನೋಡಪ್ಪ ಆರಾಮಾಗಿ. ಅಂದ್ರೆ ಫ್ಯಾನ್ ಆಫ್ ಮಾಡಿದೀನಿ ಅಂತ ಹೇಳು ಅಂದ್ರೆ ಫ್ಯಾನ್ ಇಲ್ಲದೆ ಆಯ್ತಲೇ ಇರ್ಲಿಲ್ಲ. ಅಂದ್ರೆ ಅಷ್ಟೊಂದು ದಗೆ ಸೆಕೆ ಮನೆ ಒಳಗಡೆ ಇರಕಾಯ್ತಿತ್ತಿಲ್ಲ. ಮತ್ತೆ ಸಂಕ್ರಣ ಇನ್ನೊಂದು ಫ್ಯಾನ್ ಇಲ್ದಲೆ ಮಲ್ಕೊಳಕ್ಕೆ ಅಲ್ಲಿನ ಮನೆ ಹತ್ರ ಏನ್ ಕಾರಣ ಹೇಳು? ಆ ಹಿಂಭಾಗದ ಕಿಟಕಿ ಹತ್ರ ಎಲ್ಲವೂ ಗಿಡಗಳು ಚಂದಕ್ ಮರಗಳವೆ, ಸೀಗಾಳಿ ಬತ್ತದ ಚಂದಕ್ಕೆ ಆತರ ಚೆನ್ನಾಗಿ ಮರ ಗಿಡಗಳು ನೆಟ್ಕೊಂಡ್ರೆ ಏನಕ್ ಬೇಕು ಫ್ಯಾನ್? ಅಲ್ಲ ಹಳೆಯ ಏನಕ್ಕೆ ಫ್ಯಾನ್ ಹಾಕತ್ತಿದ್ದ ಅಂತಂದ್ರೆ ನೀನ್ ಹೇಳ್ದಂಗೆ ಕಿಟಕಿ ಬಾಗಿಲು ತೆಗೆದ್ರೆ ಉಸಿ ಸೊಳ್ಳೆ ಹೆಚ್ಚಿಗೆ ಬತ್ತವೆ ಆಯ್ತಾ. ಹಂಗಾಗಿ ಅವನು ಕಿಟಕಿ ಬಾಗಿಲು ತೆಗಿತಿತ್ತಿಲ್ಲ ಫ್ಯಾನ್ ಹಾಕತ್ತಾ ಇದ್ದ. ಸೊಳ್ಳೆನೆ ಸಾಕಿಸ್ಕೊಂಡವ್ನೆ ಈಗ. ಹೌದಾ? ನೀನ್ ಬಿಡು ನೀವು ಕಿಲ್ ಮೀನಕ್ಕಂತ ಅಂತ ಕರೆದ್ರೆ ಎಲ್ಲನೂ ನೋಡ್ಕೊಂಡ್ ಬಂದಿದ್ದೆ ನೀನು. ಎಲ್ಲ ಗೊತ್ತಿರ್ತದೆ ಬಂದಲ್ಲಿ ಏನಾದ್ರು ಎಲ್ಲ ಇನ್ಫಾರ್ಮೇಶನ್ ಇರ್ತದೆ ನಮ್ ಮೀನಕ್ಕೆ. ಅಂದ್ರೆ ಹತ್ರ ಗಾಳಿ ಇದ್ದಾಗೆ ಗಾಳಿ ನೀನು ಹಾಕಿಸ್ಕೊ ಮತ್ತೆ. ಈಗ ಏನ್ ಗೊತ್ತ ಮೀನಕ್ಕ, ಸೊಳ್ಳೆ ಬಿಡು ಬಂದ್ ಕತ್ಲಿ ಅಂತ ಇವಾಗ ಅನ್ಕೊಂಡು ಸುಮ್ನೆ ನೆಗ್ಲೆಕ್ಟ್ ಮಾಡ್ಕೊಂಡಿರ್ತೀವಲ್ಲ ಅದೇ ಮತ್ತೆ. ಆಮೇಲೆ ಆಸ್ಪತ್ರೆಗೆ ಹೋಗಿ ಅದ ದುಡ್ಡು ಖರ್ಚು ಮಾಡ್ಬೇಕಂತ ಗೊತ್ತಾಯ್ತದೆ. ಎಲ್ಲ ಅದಕ್ಕೂ ಹೋಗಿ ಪಿಲ್ಲರ್ನ ಮಾಡ್ತೀನಿ ಅಣ್ಣಯ್ಯ. ನೋಡು ಈಗ ಒಂದು ಅದಕ್ಕೆ ಎರಡದಕ್ಕೆ ಒಳ್ಳೆ ಮಳೆ ಆಯ್ತು. ಆದ್ರೆ ನೋಡು ನಾನು ನೀನು ಇವಳು ಮತ್ತೆ ನಮ್ಮವರೆಲ್ಲರೂ ತಿಳಿದು ಮಾತಾಡೋ ಪ್ರಕಾರ ನಾವು ಮಾಡ್ಕೊಂಡಿರೋ ತಪ್ಪೇನು ಅಂತಂದ್ರೆ ಆರ್ ಇಟ್ಕಲ್ದೆ ಇರೋದು. ಈಗ ನೋಡು ಆಲಯ ಟ್ಯಾಕ್ಟರಿಗೆ ಎಷ್ಟೊಂದು ಡಿಮಾಂಡ್ ಆಗ್ಬಿಟ್ಟೈತೆ ಅಂತಂದ್ರೆ ಮಳೆ ಬಿದ್ರೆ ಬೆಳಗ್ಗೆ ಆರ್ ಆರೂವರೆಗೆ ಅವ್ರ ಮನೆ ಬಿಟ್ರೆ ಸಂಜೆ ಎಲ್ಲ ಫೋನ್ ಮಾಡಿದ್ರು ಫೋನ್ ತೆಗೆಯಕಲ್ಲ ಕೇಳಿರೆ ಹಣ ಟ್ಯಾಕ್ಟರ್ ಮೇಲೆ ಕೂತಿದ್ದೆ ಕೇಳಿಸ್ತಿಲ್ಲ ಸೌಂಡ್ ಆಗಿ. ಆಮೇಲೆ ಈಗ ನೋಡು ವರ್ಷ ವರ್ಷಕ್ಕೂ ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಅದ್ರ ಖರ್ಚು ಇದ್ರ ಖರ್ಚು ಅಂತ ಅನ್ಕೊಂಡು ಗಂಟೆಗೆ ಇಷ್ಟು ಅಂತವ 200-300 ರೂಪಾಯಿ ಜಾಸ್ತಿ ಮಾಡ್ತಾವ್ರೆ ಹೊರತು ಕಡಿಮೆ ಅಂತ ಇಲ್ವೇ ಇಲ್ಲ. ಅಲ್ಲಯ್ಯ ಸುಮಾರು ಸರಿ ಅನಿಸ್ತದೆ ಶಂಕರಣ್ಣ ನಂಗೆ, ನಾವು ಒಂದ್ ಜೊತೆ ಎತ್ತಿ ಯಾವಾಗಲೂ ಸಾಕೊಂಡಿರ್ಬೇಕು. ಖಂಡಿತ ಖಂಡಿತ. ಯಾಕೆಂತ ಅವ್ರು ಎತ್ತಿದ್ದು ಅಂತ ಅಂದ್ರೆ ಅವ್ರ ಆರಂಭದ ಖುಷಿನೇ ಬೇರೆ ಅಲ್ವಾ. ಯಾವತ್ತು ನಮ್ದು ಅಂತ ಇರ್ಬೇಕು ನೋಡಿ ಶಂಕರಣ್ಣ. ಯಾರು ಕಾಯಂಗಿರಕಲ್ಲ, ಯಾರು ಕಾಯಂಗಿಲ್ಲ. ನೇಗ್ಲಾಗ್ಲಿ ನೊಗಾಗ್ಲಿ ಎತ್ತಾಗ್ಲಿ ಇದ್ದು ಅಂತ ಅಂತ ಅಂದ್ರೆ ರಾತ್ರಿ ಮಳೆ ಬಿದ್ರೆ ಬೆಳಗ್ಗೆ ನಾವು ಕಟ್ಟಬಹುದು. ಅದೊಂಥರ ಸಂಭ್ರಮ ಕಂಶಂಕರಣ, ಅದ್ರ ಖುಷಿನೇ ಬೇರೆ ನೋಡಿ. ಸಂಭ್ರಮ ಅಂತ ತಕ್ಷಣ ನೆನಪಾಯ್ತು ಬಾ ಅಂದ್ರೆ ಇನ್ನು 2 ದಿನಕ್ಕೆ ಬರ್ತದೆ ನಮ್ಮ ಉಗಾದಿ. ಉಗಾದಿ ಸಂಭ್ರಮ ಹೊನ್ನಾರ್ ಕಟ್ಬೇಕಲ್ಲ. ಅದಕ್ಕೆ ಈಗ ಅದೇ ಹೇಳಿತ್ತು ಈ ಟ್ಯಾಕ್ಟ್ರಿ ಸವಾಸ ಬಿಟ್ಬಿಟ್ಟು ನಮ್ದು ಅಂತ ಏನಾದ್ರು ಒಂದ್ ಜೊತೆ ಎರಡ್ ಜೊತೆ ಎತ್ತ ಮಡಿಕಂದಿದ್ದಿದ್ರೆ ಆ ಸಂಭ್ರಮನೆ ಬೇರೆ ಇರ್ತಿತ್ತು. ಒಂದ್ ಸಂತೋಷ ಏನ್ ಗೊತ್ತಾ, ಈ ಸರಿ ಯುಗಾದಿಗೆ ಹೊನ್ನಾರ್ ಕಟ್ಟಿದ್ರೆ ಒಳ್ಳೆ ಸಾರ್ಥಕ ಆಯ್ತದೆ. ಯಾಕೆ ಅಂತಾರೆ ಮಳೆ ಬಂದೈತಲ್ಲ, ಹರಿತದೆ ಭೂಮಿ ಅಲ್ವಾ. ಏ ನಾನು ಎಷ್ಟೋ ವರ್ಷ ಈ ಹರಿಲಾರದ ಭೂಮಿಲಿ ಕಟ್ಬೇಕಲ್ಲ ಒಂದ್ ಶಾಸ್ತ್ರಕ್ಕೆ ಅಂತ ಅನ್ಕೊಂಡು ಕಟ್ಕೊಳ್ಳೋದು. ಎರಡ್ ರೌಂಡ್ ಹಿಂಗ್ ಬರೋದು ಮಾಡ್ಬಿಟ್ಟು ನಿಲ್ಸ್ಬಿಡ್ಬೇಕು ಹೊಟ್ಟೆಲ್ಲ ಉರ್ದ್ಬಿಡೋದು. ಈಗ ಸ್ವಲ್ಪ ಮಳೆ ಆಗೈತೆ ಚೆನ್ನಾಗಿ ಎಲ್ಲ ಕಡೆಗೂ ಅಂತ ಅಲ್ಲ ರಾಜ್ಯದಾದ್ಯಂತ ವರ್ಷ ವರ್ಷ ಹೆಂಗೆ ಅಂತ ಅಂದ್ರೆ ಬೇಲೂರ್ಗಾದ್ರೆ ಅಲ್ಲೂರ್ಗ ಆಯ್ತಿರ್ಲಿಲ್ಲ, ಅಲ್ಲೂರ್ಗಾದ್ರೆ ಅಟ್ಲೂರ್ಗ ಆಯ್ತಿರ್ಲಿಲ್ಲ. ಈಗ ಅಟ್ಲೂರ್ಗೂ ಆಗೈತೆ, ಅಲ್ಲೂರ್ಗೂ ಆಗೈತೆ, ಬೇಲೂರ್ಗೂ ಆಗೈತೆ, ಹಾಸನಕ್ಕೂ ಆಗೈತೆ. ಹಾಸನ ಜಿಲ್ಲೆ ಎಲ್ಲ ಕಡೆಗೂ ಆಗೈತೆ, ಎಲ್ಲ ಕಡೆಗೂ ಮಳೆ ಆಗೈತೆ. ಒಳ್ಳೇದು ಇದು ಹಿಂಗೆ ನೋಡಪ್ಪ ಈ ಸರಿ ಚೆನ್ನಾಗಿ ನಡೆಸ್ಬಿಡ್ತು ಅಂತ ಅಂತ ಅಂತ ಏನ್ ತೊಂದ್ರೆ ತಪ್ಪದ್ರಲ್ಲಿ ಮುಂಗಾರಿಗೆ ಏನ್ ಸಮಸ್ಯೆ ಇಲ್ಲ, ಒಳ್ಳೆ ಆರಂಭ ಮಾಡ್ಕೋಬಹುದು. ಅದಕ್ಕೂ ಒಂದು ವಿಚಾರವ ನಾನು ನಿನಗೆ ಆಗಾಗ ಹೇಳ್ತಾ ಇದ್ದೆ, ಈ ದಪ್ಪ ಬೀಳ್ತಾ ಇರೋ ಈ ಹಿಮವ ನೋಡಿ ನೋಡಿ ನೋಡಿ ಮಧ್ಯಾಹ್ನ ಮೇಲ್ ಬೀಳ್ತದಲ್ಲ ಈ ಏನು ಬಿಸಿಲು ಈ ಝಳಕ್ಕೆ ಬಹುಶಃ ಈ ಸಲ ಮುಂಗಾರು ಚೆನ್ನಾಗಿ ಆಗ್ಬಹುದು ಅಂತ ಅನ್ಕೊಂಡಿದ್ದು ಅದಕ್ಕೆ ಏನೋ ಈ ಲಕ್ಷಣ ಇರ್ಬೋದು ಏನೋ ಗೊತ್ತಿಲ್ಲ. ಇರ್ಬೋದು ಇರ್ಬೋದು ಚೆನ್ನಾಗಿ ಆಗ್ಲಿ ಚೆನ್ನಾಗಾಯ್ತದೆ ಅಂತ ಹೇಳೋರು ಈ ಸರಿ ಚೆನ್ನಾಗಾಯ್ತದೆ ಅಂತ ಹೇಳ್ಬಿಟ್ಟು ಅದೇ ಅವತ್ತು ಮಾತಾಡಿದ್ವಲ್ಲ ನಾವು ಯಾವಮ್ಮನ ಮುನ್ಸೂಚನೆ ಕೂಡ ಅಂತಾರಲ್ವ ಆಯ್ತದೆ ಅಂತ ಅಂದವ್ರೆ. ಈಗ ಮಳೆ ಪಾಡ್ಗೆ ಮಳೆ ಆಯ್ತು ಶಂಕರಣ್ಣ, ನಾವು ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಾರ್ದು. ಆಗದೆ ಇದ್ದಾಗ ನೋಡಣ್ಣ ಸರ್ಕಾರ ಐತೆ ನೀನಿದ್ಯಾ ಮೀನಕ್ಕೆ ಮಾಡ್ಕೊಬೇಕಾಯ್ತದೆ ಆಯ್ತಾ. ಈಗ ನಮ್ ಕೆಲ್ಸ ಅಂತ ಕೇಳಿರ್ತಾವಲ್ಲಪ್ಪ ಅವ ನಾವು ಕರೆಕ್ಟ್ ಆಗಿ ಮಾಡ್ಬೇಕು. ಈಗ ಏನು ಅಂತ ಅಂದ್ರೆ ಈಗ ನೋಡಿ ಮಳೆ ಚೆನ್ನಾಗಿ ಆಗೈತೆ ಇನ್ನೆಲ್ಲ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಇನ್ನೊಂದ್ ಎರಡ್ ಮೂರು ಗಟ್ಟಿ ಮಳೆ ಆಯ್ತವೆ ಆಮೇಲೆ ಹಿಡ್ಕೊಳಕ್ ಶುರು ಆಯ್ತದ ಶಂಕರ್ಣ. ಹಿಡ್ಕೊಳಕ್ ಶುರು ಆದ್ಮೇಲೆ ನೀರು ಒಳಗ್ ಶುರು ಆಗೋದು ಆಯ್ತಾ. ಅಲ್ಲಿಗಂಟ ಭೂಮಿ ಕುಡಿತಾ ಇರ್ತದೆ, ಭೂಮಿ ಕುಡಿತಾ ಇರ್ತದೆ, ಕುಡಿಬೇಕು ಭೂಮಿ. ಆಮೇಲೆ ನನಗೆ ಈ ಸರಿ ಒಂದು ಭಾರಿ ಕಾಡ್ತಾ ಐತೆ. ಏನು ಅಂತ ಅಂದ್ರೆ ಶಂಕರ್ಣ, ಈಗ ವರ್ಷ ವರ್ಷ ನಾವು ಬೋರ್ವೆಲ್ ಕೊರ್ಸೋದು, ಬೋರ್ವೆಲ್ ಅಲ್ಲಿ ನೀರ್ ತೆಗೆಯೋದು ಮಾಡೋದು ಈ ತರದ್ದೆಲ್ಲ ಮಾಡ್ತಾ ಇದೀವಿ. ಈಗ ಬೋರ್ವೆಲ್ ನೀರ್ ಯಾವ್ದು? ಅದು ಮಳೆ ನೀರೇ. ಇದ್ರೆಲ್ಲ ಸೇರ್ತದಲ್ಲ. ಈಗ ನನಗೆ ಈ ಇದ್ರಲ್ಲಿ ಮಂಗಳೂರು ಕಡೆ ಪುತ್ತೂರ್ ಐತಲ್ಲಪ್ಪ, ಆ ಪುತ್ತೂರಲ್ಲಿ ಒಬ್ರು ಮಾಡ್ಕೊಂಡವ್ರಂತೆ. ಏನು ಮಾಡ್ಕೊಂಡವ್ರೆ ಅಂತ ಅಂದ್ರೆ, ಬೋರ್ವೆಲ್ ನೀರನ್ನ ನಾನು ಒಂದು ತೊಟ್ಟನ ಬಳಸಬಾರ್ದು, ಬೋರ್ ನೀರನ್ನ ಬಳಸಕಲ್ಲ, ಬೋರ್ ನೀರನ್ನ ಬಳಸಬಾರ್ದು ಅಂತ ಅನ್ಕೊಂಡು. ಈಗ ಮಳೆಗಾಲದಲ್ಲಿ ಏನ್ ಮಳೆ ಆಯ್ತದ, ಈ ಮಳೆ ನಮ್ ಜಮೀನಲ್ಲಿ ಬಿದ್ದಿದ್ದು ಎಲ್ಲ ಒಂದ್ ಕಡೆ ಕರ್ಕೊಂಡ್ ಬರ್ತದೆ, ಅಲ್ಲಿಗೆ ಒಂದು ಕೃಷಿ ಹೊಂಡ ಮಾಡ್ಕೊಂಡವ್ರು ಆಯ್ತಾ. ಇಲ್ಲೆಲ್ಲ ನೀರು ಕುಡಿದು ಹೆಚ್ಚಾಗಿದ್ದೆಲ್ಲ ಉಳ್ಕೊಂಡು ಉಳ್ಕೊಂಡು ಉಳ್ಕೊಂಡು ಉಳ್ಕೊಂಡು ಇಲ್ಲಿ ಕೃಷಿ ಹೊಂಡತ್ತವ ಸೇರ್ಕತ್ತದೆ ಎಲ್ಲವ. ಈ ಸೇರ್ಕೊಂಡಿರೋ ನೀರು ಏನ್ ಮಾಡ್ತಾರೆ ಅಂತ ಅಂದ್ರೆ, ಅವರು ಈಗ ಅವ್ರ ಜಮೀನ್ ಮೇಲ್ಗಡೆ ಅಲ್ಲೊಂದು ಟ್ಯಾಂಕಿನ ತರ ಮಾಡ್ಕೊಂಡವ್ರೆ, ಇಲ್ಲ ಕೃಷಿ ಹೊಂಡನಾರು ಮಾಡ್ಕೋಬಹುದು, ನಮ್ ನಮ್ ಅನುಕೂಲ. ಮತ್ತೆ ಮ್ಯಾಕೆ ಇಲ್ಲಿ ಸೇರ್ಕೊಂಡ್ ನೀರೆಲ್ಲ ನಾವೆ ಅಲ್ಲಿಗೆ ಕಳ್ಸೋದು. ಲಿಫ್ಟ್ ಮಾಡೋದು, ಮತ್ತೆ ಲಿಫ್ಟ್ ಮಾಡೋದು, ಒಂದ್ ಮೋಟರ್ ಇಟ್ಕೊಂಡು ಅಲ್ಲಿಗೆಲ್ಲ ಲಿಫ್ಟ್ ಮಾಡ್ಬಿಡೋದು. ದೊಡ್ಡದು ಲಕ್ಷಾಂತರ ಲೀಟರ್ ಹಿಡಿಯ ಅಂತದ್ದು ಎಲ್ಲನೂ ಅಲ್ಲಿಗೆ ಕಳ್ಸ್ಕೊಳ್ಳೋದು, ಕಳ್ಸ್ಕೊಂಡು ನೀರೆಲ್ಲ ನಾವು ಮಳೆಗಾಲದಲ್ಲಿ ಸಂಗ್ರಹ ಮಾಡ್ಕೊಳ್ಳೋದು. ಸಂಗ್ರಹ ಮಾಡ್ಕೊಂಡು ಈಗ ಎರಡು ಕೃಷಿ ಹೊಂಡ ಆದಂಗ ಅದ್ವ, ಈಗ ಹೆಚ್ಚುವರಿ ಆದದ್ದೆಲ್ಲ ಮೇಲ್ಗಡೆ ಹೋಯ್ತು, ಇನ್ನ ಎಷ್ಟು ಬತ್ತ ಬಿದ್ದಿದ್ದೆಲ್ಲ ಇಲ್ಲ ಹೊಂಡಕ್ಕಾಯ್ತು. ಈಗ ಕೆಳಗಡೆಲ್ಲೂ ನೀರು ಮೇಲ್ಗಡೆಲ್ಲೂ ನೀರು ಆಯ್ತಾ, ಎರಡ್ ಕಡೆಲ್ಲೂ ನೀರ್ ಐತೆ. ಈ ನೀರ ಇಟ್ಕೊಂಡು ಬೇಸ್ಗೆನಲ್ಲಿ ಏನ್ ಬೇಕೋ ಆ ಬೇಸ್ಗೆನಲ್ಲಿ ಈ ನೀರ ಬಳಕೆ ಮಾಡ್ಕೊಳ್ಳೋದು. ಈಗ ನೀರ್ ಐತೆ ಅಂತವ ಸಿಕ್ಕಾಪಟ್ಟೆ ಬಳಕೆ ಮಾಡಂಗಿಲ್ಲ ಅದ್ನವೆ, ಅದೆಲ್ಲ ಪ್ರತಿಯೊಂದಕ್ಕೂ ಹನಿ ನೀರ, ಹನಿ ನೀರೇ ಎಲ್ಲಕ್ಕೂ ಡ್ರಿಪ್ ಡ್ರಿಪ್. ಎಷ್ಟು ಉಳ್ಕತದ ಅಷ್ಟು ಉಳ್ಕೊಳ್ಳಿ ಆಯ್ತಾ. ಅಲ್ಲೊಂದಷ್ಟು ಮೀನ್ ಸಾಕೊಳ್ಳೋದು, ಇಲ್ಲೊಂದಷ್ಟು ಮೀನ್ ಸಾಕೊಳ್ಳೋದು. ಅದ್ರಲ್ಲೂ ಈಗಾಗ್ಲೇ ಹೇಳ್ತಿದ್ಲಲ್ಲ ಮೀನಕ್ಕ, ಸಮಗ್ರ ಕೃಷಿ ಅಂತ ಅನ್ಕೊಂಡು ಮಾಡ್ಕೊಂಡು ಹಿಂಗೆ ಈ ನೀರ್ ನಾವು ಹೆಂಗ್ ಉಳಿಸ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಶಂಕರ. ಏನ್ ಮಾಡ್ತಿದ್ದ ಈಗ ಬರೀ ಎಲ್ಲ ಒಂದ್ ಕಡೆ ನೀರೆಲ್ಲ ಬಂದು ಎಲ್ಲಿ ಸೇರ್ಕೋತದ ಅಲ್ಲಿಗೊಂದು ಕೃಷಿ ಹೊಂಡ ಅಂತ ಮಾಡ್ಕೊಂಡಿದ್ದ. ಈ ಕೃಷಿ ಹೊಂಡ ಅಂತ ಅಂದ್ರೆ ನಾವ್ ಕೆರೆ ಮಾಡ್ದಂಗ್ ಮಾಡಕಾಯ್ತದ, ಸಣ್ಣದಾಗಿ ಒಂದ್ ಅಳತಲ್ಲಿ ಆಯ್ತು. ಈಗ ಅಲ್ಲಿ ತುಂಬಿದ್ದಲ್ಲವ ಹರ್ಕೊಂಡು ಹೋಗ್ತದೆ, ಅದ್ರ ಬದಲು ಇವ್ರಂಗ್ ಮಾಡ್ಕೊಬಿಟ್ರೆ ಅದೆಲ್ಲ ಮೇಲ್ಗಡೆಗೆ ಬಂದ್ಬಿಡ್ತದೆ, ಅಂದ್ರೆ ಖರ್ಚಾಯ್ತದೆ ಖರ್ಚಾಯ್ತದೆ. ಖರ್ಚಿಗೆ ಖರ್ಚಿಗೆಲ್ಲವ ನಾವು ಇದ್ ಮಾಡಕ್ ಹೋಗ್ಬಾರ್ದು, ಎಲ್ಲದಕ್ಕೂ ಸಬ್ಸಿಡಿ ಕೊಡಕಲ್ಲ. ಈಗ ಒಂದ್ ಕೃಷಿ ಹೊಂಡ ಮಾಡ್ಕೊಳಕ್ಕೆ ಅಂತ ಹೇಳಿ ಕೊಡ್ತಾರೆ, ನಾನ್ ಮೇಲ್ಗಡೆ ಒಂದ್ ಮಾಡ್ತೀನಿ ಕೆಳಗಡೆ ಒಂದ್ ಮಾಡ್ತೀನಿ ಅಂದ್ರೆ ಅಂದ್ರೆ ಈಗ ನಿಮಗೆ ಎಲ್ಲಿಗೆ ಬೇಕು ಅಲ್ಲಿ ಮಾಡಿಸ್ಕೊಂಡ್ರೆ ಒಂದಕ್ಕೆ ಸಹಾಯಧನ ಕೊಡ್ಬೋದು, ಅದಕ್ಕೆ ನೀರ್ ಹಾಕಿ ಮಾಡ್ಕೋಬೇಕಾಯ್ತದೆ. ಇದು ಒಂದು ತರದಲ್ಲಿ ಈಗ ಏನು ನಮ್ಗೆ ನೈಸರ್ಗಿಕವಾಗಿ ನೀರ್ ಬರ್ತದೆ ಶಂಕರಣ್ಣ, ಅದನ್ನ ಉಳಿಸ್ಕೊಂಡು ನಾವು ಬಳಸ್ತಾ ಇದೀವಿ ಅನ್ನೋದು ಒಂದು. ಎರಡನೇದೇನು ಅಂತ ಅಂತಂದ್ರೆ, ಈ ಮಳೆ ನೀರು ಯಾವಾಗ್ಲೂ ಪರಿಶುದ್ಧವಾದದ್ದು ಅಂತ ಹೇಳಿ ಕರೀತಾರೆ. ಈಗ ಅಂತರ್ಜಲ ಆಗ್ಬೋದು, ಕೆರೆ ನೀರಾಗ್ಬೋದು, ನಾಲೆ ನೀರಾಗ್ಬೋದು, ಹೊಳೆ ನೀರಾಗ್ಬೋದು, ಇವ್ಯಾವೇ ಅಷ್ಟು ಶುದ್ಧವಾದವು ಅಲ್ಲ. ಈಗ ನೋಡಿ ಏನಾಗ್ಬಿಟ್ಟೈತ ಅಂದ್ರೆ ಶಂಕರಣ, ಈಗ ಪೇಟೆ ಪಟ್ಟಣಗಳೆಲ್ಲ ಜಾಸ್ತಿ ಆಯ್ತಾವ ಶಂಕರಣ್ಣ, ಪೇಟೆ ಪಟ್ಟಣಗಳೆಲ್ಲ ಜಾಸ್ತಿ ಆಗಿ ಇಲ್ಲಿ ಬಳಕೆ ಮಾಡ್ತಾರಲ್ಲ ನೀರು, ಈ ನೀರು ಎಲ್ಲರೂ ಕಡೆಗೆ ಬಿಡ್ಲೇಬೇಕಲ್ಲ. ನೀನ್ ಮನೆ ತವ ಗುಂಡಿ ತಗೊಂಡು ನಿಲ್ಸ್ಕೊಳಕಾಯ್ತದ, ನಿಲ್ಸ್ಕೊಳಕ್ ಆಗ್ತಿಲ್ಲ. ಸುಮಾರು ಜನ ತಗೊಂಡೋಗಿ ತಗೊಂಡೋಗಿ ಎಲ್ಲಿ ನದಿ ಹರಿತಾ ಇರ್ತವೋ ಅಲ್ಲಿಗೆ ಬಿಡ್ತಾವ್ರೆ, ಅಲ್ಲಿಗೆ ಬಿಟ್ಬಿಡ್ತಾವ್ರೆ. ಆಗ ನದಿ ನೀರು ಕಲುಷಿತ ಆಯ್ತೈತೆ. ಹಂಗಾಗಿ ನದಿ ನೀರು ಕೂಡ ಅಷ್ಟು ಶುದ್ಧ ಅಲ್ಲ, ಶುದ್ಧ ಅಂತ ಹೇಳ್ಬಿಟ್ಟು ಅಲ್ಲ. ನೋಡಿ ಇಲ್ಲಿ ಈ ಮಳೆ ನೀರನ್ನ ಸಂಗ್ರಹ ಮಾಡ್ಕೊಂಡು ಒಂದ್ ಕಡೆ ಶೇಖರಣೆ ಮಾಡ್ಕೊಂಡು ಇನ್ನೊಂದ್ ಕಡೆ ಸಂಗ್ರಹ ಮಾಡ್ಕೊಂಡು ಬಳಸ್ತಾ ಇರೋದ್ರಿಂದ ಪರಿಶುದ್ಧವಾದ ನೀರು ಹೌದು ಮಳೆಗಾಲ ಅಷ್ಟೊಂದು ಪೋಷಕಾಂಶ ಇರ್ತದಲ್ಲ, ಪೋಷಕಾಂಶ ಇರ್ತದೆ. ಈ ಪರಿಶುದ್ಧವಾದ ನೀರಿಂದ ಒಳ್ಳೆ ಬೆಳೆ ಬೆಳಿಬಹುದು, ನೀವು ಯಾವ ಬೆಳೆನಾರು ಬೆಳಕೋಬಹುದು. ಈಗ ನೋಡು ಅದೇ ಅಂತರ್ಜಲದ್ದಾದ್ರೆ ಅದ್ ಹೇಳಕ್ಕಾಗಲ್ವಂತೆ, ಅಲ್ಲಿ ಸಾಕಷ್ಟು ಏನೇನೋ ಹೆವಿ ಮೆಟಲ್ ಅಂತೆ ಅವಂತೆ ಇವಂತೆ ಎಲ್ಲ ಕರಗಿ ನೀರು ಕುಡಿಯಕ್ಕೆ ಯೋಗ್ಯವಲ್ಲ, ಬಳಕೆಗೆ ಯೋಗ್ಯ ಅಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಕಡೆ ಹೇಳ್ತಾರೆ. ಈ ತರದ ಐಡಿಯಾ ನಾನು ನೀನು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಸರಿ ನನಗೆ ಅನ್ನಿಸ್ತು. ಇನ್ನೊಂದೇನು ಗೊತ್ತಾಗ ಹಣೆ ಇಲ್ಲ ವಿಚಾರದಾಗ 100 to 200 ಪಟ್ಟು ಸತ್ಯಾಂಶ ಇರ್ತದೆ. ಆದ್ರೆ ಒಂದು ವಿಚಾರವ ನಮ್ಗೆ ಪ್ರಶ್ನೆ ಮಾಡ್ತೀನಿ ನನಗೆನ್ನ, ಈಗ ಯಾವಾಗ್ಲಾರು ಸರಿ ಈಗ ಹೊಸಿ ಪುರುಷದಾಗಿದ್ದೀವಲ್ಲ ಒಂದು ವಾರದ ಮಟ್ಟಿಗೆ ಹಿಂಗೆ ಇಂತಿಂತ ಏನ್ ಕೆಲಸ ಮಾಡೋರೆ ನೋಡ್ಕ ಬಂದ್ಬಿಟ್ರೆ ತುಂಬಿಸ್ಕ ಬಂದ್ರೆ ಮನ್ಸಿಗೂ ಹಿತ ಅನಿಸ್ತದಲ್ಲೇ ಮಾಡಕ್ಕಾಗಲ್ಲ ಶಂಕರ, ಓಡಕ್ ಹೋಗನಂತೆ. ಈ ವಿಚಾರ ನಿನ್ಗೆ ಕಿವಿಗೆ ಹಾಕ್ಬೇಕಲ್ಲ, ಕಿವಿಗೆ ಹಾಕಕ್ಕಿಂತ ಮನ್ಸಿಗೆ ತಟ್ಬಿಡ್ತು ಬಿಡು. ಆದ್ರೆ ಹೊಸಿ ನೀನ್ ಹೇಳ್ದಂಗೆ ನಾವು ಧೈರ್ಯನ ಗುಂದಬಾರ್ದು, ಯಾಕೆಂದ್ರೆ ಖರ್ಚಾಯ್ತದೆ ಬಿಡ್ಬೇಕು. ಯಾಕಾದ್ರೂ ಸಂಕ್ರಣ ಬೇಸ್ಗೆನಾಗೆ ಅಯ್ಯೋ ಬೆಳೆ ಹಾಕ್ಬಿಟ್ಟಿ ಮಳೆ ಬತ್ತಿಲ್ವಲ್ಲಪ್ಪ ಏನಪ್ಪ ತಲೆ ಮೇಲೆ ಕೈ ಎತ್ಕೊಂಡು ಕೂರೋದು ತಪ್ಪದ. ಖಂಡಿತ ಖಂಡಿತ ಖಂಡಿತ. ಆದ್ರೆ ಅಳಿಯ ಒಂದನ್ನ ನಾವ್ ಇನ್ನೂ ಹೊಸಿ ಪ್ಲಾನ್ ಮಾಡ್ಬೋದು ಹೆಂಗೆ ಅಂತಂದ್ರೆ, ಒಂದು ಕೆಳಿಕೆ ಹರಿಯ ನೀರಿಂದು ಏನು ಇಳಾದ ಭೂಮಿ ಇರ್ತದಲ್ಲ ಆ ಭಾಗದಾಗೆ ಹೊಸಿ ಒಂದ ಎರಡ ದೊಡ್ಡವೇ ಮಾಡ್ಕೊಬಿಟ್ಟು ಅನುಕೂಲ ಆಯ್ತದ ನೋಡು ನಮ್ಮ ಆರ್ಥಿಕ ಪರಿಸ್ಥಿತಿಗೆ ನೋಡ್ಕೊಂಡು. ಅಲ್ಲ ಆಯ್ತು ಶಂಕರಣ್ಣ, ಈಗ ಕೆಳಗಡೆದು ಯಾವಾಗ್ಲೂ ಏನು ಅಂತ ಅಂತಂದ್ರೆ ಇನ್ನೂ ಕೆಳಗೆ ಹೋಯ್ತದ ಹೊರತು ಮ್ಯಾಕ್ ಬರಕಲ್ಲ. ಅದೇ ನೀನು ಜಮೀನಿಂದ ಮೇಲ್ಗಡೆ ಮಾಡ್ಕೊಬಿಟ್ರೆ ಅಲ್ಲಿ ಏನಾರು ಹೆಚ್ಚು ಕಮ್ಮಿ ಆಯ್ತು ಇಲ್ಲ ಹೊರವೇ ಬತ್ತು ಮತ್ ಕೆಳಕ್ಕೆ ಇಳಿತದ ನೀರು, ಅದು ನಮ್ಮ ಇದಕ್ಕೆ ಬರ್ತದೆ, ನಮ್ಮ ತೋಟಕ್ಕೆ ಬರ್ತದೆ, ನಮ್ ಗಿಡಗಳಿಗೆ ಅದಕ್ಕೆ ಬರ್ತದೆ. ಅದು ಹೆಂಗೆ ಅಂತ ಶಂಕರಣ್ಣ, ಅದು ಅಲ್ಲೇ ನಮ್ಗೆ ಉಪಯೋಗ ಆಯ್ತದಲ್ಲ ಅಂತ ಹೇಳ್ತಾರ. ನೀನ್ ಕೆಳಗಡೆ ಮಾಡ್ಕೊಂಡಿದ್ದು ಇನ್ ಕೆಳಗಡೆ ಹೋಯ್ತದೆ. ಅಲ್ಲ ನಾನ್ ಯಾಕೆ ಹಂಗಂದೆ ಅಂತಂದ್ರೆ ಖರ್ಚು ಜಾಸ್ತಿ ಬರ್ತದೆ ಅಂತವ. ಒಂದು ಎರಡನೇದು ಮೇಲ್ಗಡೆ ಬೇಕಾದ್ರೆ ಇನ್ನೂ ದೊಡ್ಡದ್ ಮಾಡ್ಕೊಬಿಡಲ್ಲ ಹೊಂಡವ, ಮೇಲ್ಭಾಗಕ್ಕೆ ದೊಡ್ಡದ್ ಮಾಡ್ಕೊಂಡು ಲಿಫ್ಟ್ ಮಾಡ್ಕೊಳ್ಳೋಣ. ಈಗ ಈ ಎರೇಜ್ ಎಲ್ಲ ಹೆಂಗೆ ಕೆಳಗೆ ಕೆಳಗೆ ಇಲ್ದಿದ್ರೆ ಮತ್ತೆ ಬಳಕೆ ಮಾಡ್ಕೊದ್ ಮ್ಯಾಕ್ ತಗೊಂಡು ಅದೇ ತರ ಮಾಡ್ಕೋಬಹುದಲ್ವಾ ಅಂತ ಅನ್ನಿಸ್ತು. ಅಲ್ಲ ಮಾಡ್ಕೋಬಹುದು, ಆಮೇಲೆ ಇದ ಪ್ರತಿಯೊಬ್ರು ಮಾಡ್ಕೊಳ್ಳೇಬೇಕು ಶಂಕರಣ. ಯಾಕೆ ಅಂತ ಹೇಳ್ತೀನಿ ಅಂತ ಅಂದ್ರೆ, ಈಗ ನೀನು ಅಂತರ್ಜಲ ಬಳಕೆ ಮಾಡಿದ್ರು ಕೊಳವೆ ಬಾವಿ ಇದ್ರು ನಿನ್ಗೆ 24 hours ಕರೆಂಟ್ ಕೊಡಕಲ್ಲ, ಕರೆಂಟ್ ಕೊಡಕಲ್ಲ, ಮತ್ತೆ ಈ ನೀರ್ ಎಷ್ಟಿರ್ತದೆ ಅಂತ ಗೊತ್ತಿರಕಲ್ವಲ್ಲ, ಗೊತ್ತಿರಕಲ್ಲ ಆಯ್ತಾ. ನೀನು ಅದೇ ಮೇಲ್ಗಡೆ ಅಂತ ಅಂದ್ರೆ ನಿನ್ ಜಮೀನಿಂದ ಎತ್ತರ ಪ್ರದೇಶ ಎಲ್ಲಿರ್ತದೋ ಅಲ್ಲಿ ಒಂದು ಮಾಡ್ಕೊಬಿಟ್ರೆ ಈ ತರದ ಒಂದು ತೊಟ್ಟಿ ಮಾಡ್ಕೊಬಿಟ್ರೆ ಶಂಕರಣ, ಅದು 100,000 liters ಮಾಡ್ಕೋಬೇಕು. ನಿನಗೆ ಕರೆಂಟ್ ಎಷ್ಟೊತ್ತು ಕಾರು ಬರ್ಲಿ ಅದೆಲ್ಲಾನು ತೊಟ್ಟಿ ತುಂಬಿಸ್ಕ ಆಯ್ತಾ. ಅದು ರಾತ್ರಿ ಅವ್ರು 9 hours ಕಾರ ಕೊಡ್ಲಿ, 12 hours ಕೊಡ್ಲಿ, ಬೆಳಗಿನ ಜಾವ 4 hours ಕಾರ ಕೊಡ್ಲಿ, ಎಷ್ಟು ಗಂಟೆ ಕಾರ ಕೊಡ್ಲಿ, ಈಗ ಮಾಡ್ಕೊತಾ ಇರ್ಬೇಕಷ್ಟೇ. ಈಗೆಲ್ಲ ಏನ್ ಆಟೋಮೆಟಿಕ್ ಸ್ಟಾರ್ಟರ್ ಬಂದ್ಬಿಟ್ಟವಲ್ಲ, ಹಾಕ್ಬಿಟ್ಟು ಮೊಬೈಲ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ನೀರೆಲ್ಲ ತುಂಬಿಸ್ಕೊಳ್ಳೋದು ಅಲ್ಲಿಗೆ. ಈಗ ನೀನ್ ಅದು ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಈ 3 hours ಜಾವದಲ್ಲಿ ಕರೆಂಟ್ ಕೊಟ್ಟರು ಅಂತ ಅಂದ್ರೆ 3 hours ಜಾವದಲ್ಲಿ ನೀನು ಹೆಂಡತಿ ಮಕ್ಕಳನ್ನ ಬಿಟ್ಬಿಟ್ಟು ಒಂದ್ ಬ್ಯಾಟ್ರಿನ ದೊಣ್ಣನ ತಗೊಂಡು ಬರ್ಬೇಕು ಆಯ್ತಾ. ಅಲ್ಲೇನೋ ಒಂದ್ ಹೆಕ್ಕಿ ಹಾರ್ತು, ಏನೋ ಒಂದ್ ಸದ್ದಾಯ್ತು, ಬೆಚ್ಚ ಬೀಳೋದು. ಆಮೇಲೆ ನಿಂಗ್ ಬಂದ್ಬಿಟ್ಟು ಕೆಂಡ ತೆಗಿಸ್ಕೊಳ್ಳೋದು ಮನೇಲಿ ಈ ತೊಟ್ಟಿ ಆಯ್ತಲ್ಲ, ಇದು ಒಳ್ಳೆ ಕಾನ್ಸೆಪ್ಟ್ ಶಂಕರಣ. ಇದು ಒಳ್ಳೇದೇ ನೀನ್ ಹೇಳ್ದಂಗೆ ಸಿಕ್ಕಾಬಿಟ್ಟು ದೊಡ್ಡದ್ ಮಾಡ್ಕೋಬೇಕು, ದೊಡ್ಡದ್ ಮಾಡ್ಕೋಬೇಕು. ಯಾಕಂದ್ರೆ ಮಾಡೋದ್ ಒಂದೇ ಸಲವ ಅಲ್ವಾ, ಪದೇ ಪದೇ ಮಾಡಕ್ಕಾಗಲ್ಲ, ದೊಡ್ಡದಾಗಿ ಮಾಡ್ಕೊಂಡು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಮಾಡ್ಕೊಂಡ್ರೆ ನೀನ್ ಹೇಳ್ದಂಗೆ ಕೆಳಗಡೆ ನೀರೆಲ್ಲ ಮ್ಯಾಕ್ ತಗಂದ್ರೆ ಅದಕ್ಕೂ ಈ ಡ್ರಿಪ್ ಪೈಪ್ ಎಲ್ಲ ಹಾಕೊಂಡು ವಿಭಿನ್ನವಾದ ಬೆಳೆ ಬೆಳಿಬಹುದು, ಮತ್ತೆ ನುಕ್ಸಾನ್ ಒಂದು ಇರಕಲ್ಲ. ನೀನ್ ತೊಟ್ಟಿ ಒಂದ್ ಮಾಡ್ಕೊಬಿಟ್ರೆ ಶಂಕರಣ, ನೀನು ಕೃಷಿ ಮಾಡೋದ್ ನೀರ್ನಾರು ತುಂಬಿಸ್ಕೋಬಹುದು, ಕೊಳವೆ ಬಾವಿದಾರು ತುಂಬಿಸ್ಕೋಬಹುದು, ಆ ನಾಲೆಲ್ ಬಂದಿದ್ ನಾಲೆದ್ ನಾರು ತುಂಬಿಸ್ಕೋಬಹುದು. ಒಟ್ಟಿಗೆ ನಿಂತ ಇರ್ಬೇಕು ಒಂದ್ ತೊಟ್ಟಿ ದೊಡ್ಡದು. ತೊಟ್ಟಿ ಅಂದ್ರೆ ನಾವು ಮನೇಲಿ ಕಟ್ಕೊತೀವಲ್ಲ ಹಂಗಲ್ಲ, ಅದಿದ್ರೆ ಕೃಷಿ ಜಮೀನಿನ ತೊಟ್ಟಿ ಎಷ್ಟ ಅಂತ ಒಂದು 15 to 20 meters ಉದ್ದ ಅಷ್ಟೇ ಆಗಲ್ಲ, ಒಂಚೂರು ಆಳ ಒಂದು 10-12 feet ಆಳ, ಏ ಒಂದ್ 2.5-3 lakh liters ನೀರು ಹಿಡಿಯುವಷ್ಟು ಆಗ್ಬಿಟ್ರೆ ಬೇಜಾರ ಆಯ್ತು ಕಂಚಕ. ಅಯ್ಯೋ ಅದೇಂತ 4 months ಬಂದ್ಬಿಟ್ರೆ ಸಾಕು, ಅಷ್ಟು ನೀರು ಇಲ್ಲೇ ತುಂಬಿತದೆ. ಹಿಂಗೆ ನೋಡು ಈ ತರದವೆಲ್ಲನು ನಾವು ಇಂಥ ಟೈಮಲ್ಲಿ ಯೋಚನೆ ಮಾಡ್ಕೋಬೇಕು, ಯೋಚನೆ ಮಾಡ್ಕೊಂಡು ಈ ತರದವ ಮಾಡ್ಕೋಬೇಕು ಅಂತ. ಆಗ್ಲೇ ಮೀನ ಕೇಳಿದ್ನಲ್ಲ ಸಮಗ್ರ ಕೃಷಿ ಅಂತ ಅಂತ ಅನ್ಕೊಂಡು, ಮೊನ್ನೆ ಇಲ್ಲೊಂದು ಕಾರ್ಯಾಗಾರ ಇತ್ತು ಶಂಕರಣ್ಣ, ನಾನು ಹೋಗಿದ್ದೆ ಆಯ್ತಾ. ನೀನ್ ಸಿಗ್ಲಿಲ್ಲ ಬಿಡ ಅವತ್ತು, ನಿನ್ನೇನು ಹೊಸಿ ಹುಡುಕ್ಲಿಲ್ಲ ನಾನು, ಫೋನ್ ಮಾಡಿವೆ ಅದೊಂದು ನೀ ಕಾರಣ ಹೇಳ್ಬಿಟ್ಟು ನನ್ನ ಫೋನ್ ಒಂದೇ ಹೇಳ್ಬೇಡ, ಸಂಜೆದಲ್ಲಿ ಸಿಕ್ತಾಗ ಹೇಳ್ಬೇಕು ನಾಳೆಗಿಂತ ಕಡೆ ಹೋಯ್ತಾ ಇದೀನಿ ಬಾ ಅಂತ. ನಾನು ತಯಾರಾಗಿ ಹೆಗಲ ಮೇಲೆ ಟವಲ್ ಹಾಕ ಬಂದು ನಿಮ್ಮನ್ನ ಜೊತೆ ಕೂತಿರಕಲ್ವಾ? ಎಲ್ಲ ಮಾಡ್ತೀಯ ನೀನು, ನೀನು ಯಾವಾಗ ಮಾಡ್ತೀಯ ಅಂತ ಅಂದ್ರೆ ನಿನಗೆ ಯಾವಾಗ ಬೇಕೋ ಅವಾಗ ಮಾಡ್ತೀಯ, ನನಗೆ ಬೇಕಾದಾಗ ಮಾಡಕ್ಕಲ್ಲ ಅದೆಲ್ಲನೂ. ಓಲಿ ಈಗ ಅದೇನು ಕಾರ್ಯಕ್ರಮ ಏನು ಅದು? ಈ ಬಿತ್ತನೆ ಬೀಜ ಅವಲ ಶಂಕರಣ, ವಿತರಣೆ ಕೊಡ್ತಾ ಇದ್ರ? ವಿತರಣೆ ಏನಲ್ಲ, ಈಗ ಬಿತ್ತನೆ ಬೀಜಕ್ಕೆ ಸಂಬಂಧಪಟ್ಟಂಗೆ ನಮ್ ಸ್ಥಳೀಯ ತಳಿಗಳಿದ್ವಲ್ಲ ಅವು ತುಂಬಾ ಒಳ್ಳೆವಂತೆ. ಅಂದ್ರೆ ಹಳೆ ತಳಿಗಳು ತುಂಬಾ ಒಳ್ಳೆವು ಅಂತ ಅಂದ್ರೆ ಇವತ್ತು ನೀನು ಯಾವ್ದೇ ತರದ ಹೈಬ್ರಿಡ್ ಮಾಡ್ಲಿ ಇನ್ನೊಂದ್ ಮಾಡ್ಲಿ ಈ ಬೀಜ ಇಟ್ಕೊಂಡೆ ಮಾಡ್ಬೇಕು. ಅದ ನಾಟಿ ಇಟ್ಕೊಂಡ್ ಮಾಡ್ಬೇಕು ಅಂತಿದ್ಯಾ? ನಾಟಿ ಇಟ್ಕೊಂಡ್ ಮಾಡ್ಬೇಕು. ನೀನ್ ಹೊಸದಾಗಿ ಬೀಜ ಸೃಷ್ಟಿ ಮಾಡಕ್ಕಾಗಲ್ಲ, ದೇವರನ್ನು ಸೃಷ್ಟಿ ಮಾಡೋಣ. ಅದನ್ನೇ ಅದೇ ಅತ್ತಗಂಡ್ ನೀನ್ ಅತ್ತಿ ಗಿಚ್ಚಿಗೆ ಮಾಡಬಹುದು, ಇತ್ತಿಂದ ಅರ್ಥಕ್ ಮಾಡಬಹುದು ಹೊರತು ನೀನಾಗ ನೀನೇ ಒಂದ್ ಭತ್ತ ಸೃಷ್ಟಿ ಮಾಡೋಣ. ನನಗೆ ಒಂದ್ ಆಶ್ಚರ್ಯ ಏನು ಅಂತ ಶಂಕರಣ್ಣ, ಯಾವಾಗ್ಲೂ ನೋಡಿ ಯಾವ್ಯಾವ್ದೋ ಗ್ರಹದಲ್ಲಿ ಸೌರಮಂಡಲದೆಲ್ಲ ಬಿಟ್ಟು ಬೇರೆ ಬೇರೆ ಗ್ರಹ ಅಂತೆ, ಎಲ್ಲ ಚಿನ್ ಸಿಕ್ತದಂತೆ, ಇನ್ನೆಲ್ಲ ವಜ್ರ ಸಿಗ್ತದೆ ಅಂತ ಹೇಳ್ತಾ ಇದ್ರು, ಇನ್ನೆಲ್ಲ ಬೆಳ್ಳಿ ಸಿಗ್ತದೆ ಅಂತ ಹೇಳ್ತಿದ್ರು. ಅಕ್ಕಿರಾಗಿ ಎಲ್ಲರೂ ಸಿಗ್ತಾವೆ, ಯಾವ್ದೇ ಕಾರಣಕ್ಕೂ ಸಿಗಕ್ಕಲ್ಲ. ಭೂಮಿಲೇ ಬೆಳಿಬೇಕು, ನಮ್ ಹಳೆವೇನಿದ್ದ ಬೀಜಗಳು ಅದರಲ್ಲೇ ಬೆಳಿಬೇಕು, ಅದರಲ್ಲೇ ಬೆಳಿಬೇಕು. ಅವನ್ನ ಬೇಕಾದ್ರೆ ಮುಂದಕ್ಕೆ ಈ ಸಂಕರಣ ತಳಿಗಳು ಹೈಬ್ರಿಡ್ ತಳಿಗಳು ಹಂಗೆ ಮಾಡ್ಕೊಂಡು ಮಾರ್ತಾವ್ರ. ಹೌದು, ಅಲ್ಲಿಗೆ ಹೋಗಿದ್ನ. ಈ ಸಸ್ಯ ತಳಿ ಸಂರಕ್ಷಣೆ ಮತ್ತೆ ರೈತರ ಹಕ್ಕುಗಳ ಕಾಯ್ದೆ ಅಂತ ಹೇಳ್ಬಿಟ್ಟು ಒಂದು ಮಾಡೈತೆ ಕೇಂದ್ರ ಸರ್ಕಾರ ಅಂತ ಅಂದ್ರೆ, ಈ ಹಳೆವೇನಿದ್ವು ನಾವು ಆಲೂರ್ ಸಣ್ಣ ಅಂತ ನೀವು ಹಳೆ ಸಾಲಿನ ಚಿಪ್ಗ ಅಂತ ನೀವು, ಇವತ್ತಿಗೂ ರಾಜಮುಡಿ ನಮ್ಮ ನಿಮ್ಮ ಜೊತೆ ಐತೆ ಆಯ್ತಾ, ಇಂಥವೆಲ್ಲನೂ ನಾವು ಸಂರಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಉಳಿಸ್ಕೋಬೇಕು. ಆಮೇಲೆ ನೋಡು, ಈ ಉಳಿಸ್ಕೊಳ್ಳೋದ್ರ ಜೊತೆಗೆ ರೈತರ ಏನ್ ಕಮ್ಮಿ ಇಲ್ಲ, ಅವರೇ ಒಂದೊಂದು ಹೊಸ ಹೊಸ ತಳಿಯ ಇವತ್ತು ಕಂಡಿಡಿತಾವ್ರೆ. ನೋಡ ಸಿದ್ದು ಸಣ್ಣ ಅಂತ ಅನ್ಕೊಂಡು ಒಬ್ರು ರೈತರು ಕಂಡಿಡಿದ್ರ ಅಂತದ್ದು ಶಂಕರಣ್ಣ, ಸಿದ್ದು ಸಣ್ಣ ಅಂತ ಹೇಳ್ಬಿಟ್ಟು ಭತ್ತ, ಅದು ಏನು ಭಾರಿ ರುಚಿ ಅಂತೆ, ಭಾರಿ ರುಚಿ ಅಂತೆ. ಏನು ಎಕರೆಗೆ ಆಗ್ಲೇ 20 ಕ್ವಿಂಟಲ್ ಬರ್ತದಂತೆ. ಅದು ನೋಡು, ಅದೇನು ಹೈಬ್ರಿಡ್ ಅಲ್ಲ ಎಂತದ್ದು ಅಲ್ಲ, ಅದು ಸಾಮಾನ್ಯವಾಗಿ ಸ್ಥಳೀಯವಾದಂತ ಒಂದ್ ತಳಿ ಅಷ್ಟು ಬರ್ತದಂತೆ. ಅವತ್ತು ಅದರಲ್ಲೇ ಅನ್ನ ಮಾಡಿ ಊಟಕ್ಕೆ ಇಟ್ಟಿದ್ರು ಶಂಕರಣ್ಣ. ಅದು ಹೋಗಿದ್ದೀನವ ಏ, ನಾನು 3 ಸರಿ ಬಡಿಸ್ಕೊಂಡೆ ಅನ್ನವ, ಅಷ್ಟೊಂದು ರುಚಿಯಾಗಿತ್ತು, ಅಷ್ಟೊಂದು ರುಚಿ. ಮಾರ್ಕೆಟಿಗೆ ಬಿಟ್ಟವ್ರ ಹಂಗಾರೆ ಮಾರ್ಕೆಟ್ ಅಲ್ಲ ಇತ್ತು ಆಯ್ತಾ, ಅದ ರೈತರೇ ಮಾಡಿರೋ ಅಂತದ್ದು ಅಭಿವೃದ್ಧಿ ಮಾಡಿ ಆಯ್ತಾ. ಯಾವ್ದು ಸಿದ್ದು ಸಣ್ಣ ಅಂತ ಹೇಳಿದ್ನಲ್ಲ, ಈ ಸಿಗಂಧಿನಿ ಅಂತ ಹೇಳ್ಬಿಟ್ಟು ನಿಂಗೆ ಒಂದು ಇದು ಗೊತ್ತೇನಪ್ಪ? ಯಾವ್ದು ಎಂತದ್ದು? ಈ ಮೆಣಸಿನ ತಳಿ, ಮೆಣಸಿನ ಬಳ್ಳಿ ಬರ್ತದಲ್ಲ ಕಾಳು ಮೆಣಸು, ಕಾಳು ಮೆಣಸು. ಈಗ ಇಲ್ಲೆಲ್ಲ ಹಳೆವೆಲ್ಲ ಅವಲ್ಲ, ಎಂತೆಂತವ ಅವಲ್ಲ, ಅವರು ಕಣಿಯವರು 1, 2, 3, 4 ಎಂತೆಂತವ ಅವೆ, ಅವಕ್ಕೆಲ್ಲವ ಕಾಯಿಲೆ ಅಂತೆ. ಈ ಸಿಗಂಧಿನಿ ಐತಲ್ಲ, ಕಾಯಿಲೆನೇ ಬರ್ತಾ ಇಲ್ಲ ಅಂತ ಅದಕ್ಕೆ. ಅಂತಂದ್ರೆ ಅದು ಕಾಯಿಲೆ ರಹಿತವಾಗಿ ಅಂತ ಅಂದ್ರೆ ಕಾಯಿಲೆ ಬರ್ದಂಗೆ ಅಭಿವೃದ್ಧಿ ಮಾಡಿರೋದು. ಅದನ್ನೇ ನಮ್ಮ ರೈತರ ಒಬ್ರು ನಮ್ಮ ಉತ್ತರ ಕನ್ನಡದವರು, ಉತ್ತರ ಕನ್ನಡದವರು ಅಭಿವೃದ್ಧಿ ಪಡಿಸಿರೋದು. ಅಂದ್ರೆ ಆ ಮೆಣಸಿನ ಬಳ್ಳಿಗೆ ಆ ಕಾಳಿಗೆ ಕಾಯಿಲೆನೇ ಬರಕಲ್ಲ ಅಂತ, ಕಾಯಿಲೆ ಬರಕಲ್ಲ ಆಯ್ತಾ. ಆಮೇಲೆ ಅದೆಂತದ ಏಲಕ್ಕಿದೊಂದು ಐತಲ್ಲಪ್ಪ, ಗ್ರೀನ್ ಗೋಲ್ಡ್ ಅಂತ ಅಂತ ಅನ್ಕೊಂಡು ಗ್ರೀನ್ ಗೋಲ್ಡ್ ಅಂತ ಅಂತ ಅಂತಾರೆ ಶಂಕರಣ. ಅದೆಂತ ಹೆಸರು ಮರ್ತು ಹೋಯ್ತು ನನ್ಗೆ, ತುದಿಲ ಐತೆ ಬತ್ತ ಇಲ್ಲ, ತುದಿ ಬಾಯಿಲ್ ಐತೆ ನಂಗುವೆ ಬತ್ತ ಇಲ್ಲ. ಅದು ನೆಲ್ಯಾಣಿ ಗ್ರೀನ್ ಗೋಲ್ಡ್ ಅಂತ ಅಂತ ಬಂದ್ಬಿಡ್ತು. ಅದು ನೋಡು, ಇಲ್ಲಿ ನಮ್ಮ ಸ್ಥಳೀಯವಾದ ತಳಿಗಳು ಏನದವ ಅವಕ್ಕಿಂತಲೇ ಸಿಕ್ಕಾಪಟ್ಟೆ ಬಿಡ್ತದ ಅದು, ಒಳ್ಳೆ ಇಳುವರಿ. ಏನು ಒಂದೊಂದು ಗಿಡದಲ್ಲಿ ಇಲ್ಲೆಲ್ಲವ ನಾವು 100 ಗ್ರಾಮ್ 150 ಗ್ರಾಮ್ 200 ಗ್ರಾಮ್ ಒಣ ಕಾಯಿ ತಗೊಂಡ್ರೆ ಅದ್ರಲ್ಲಿ ಕೇಜ್ ಗಟ್ಟಲೆ ಬರ್ತದಂತೆ. ಕೇರಳದಲ್ಲಿ ನಮ್ಮ ಒಬ್ಬ ರೈತ ಅದನ್ನ ಅಭಿವೃದ್ಧಿಪಡಿಸಿರ ಅಂತ ತಳಿ. ಈ ಅಭಿವೃದ್ಧಿಪಡಿಸಿರ ಅಂತ ತಳಿಯ ರೈತ ಹೆಸರಲ್ಲೇ ಉಳಿಸ್ಕೋಬೇಕಲ್ಲ, ರೈತ ಹೆಸರಲ್ಲೇ ಉಳಿಸ್ಕೋಬೇಕಲ್ಲ. ಅದಕ್ಕೋಸ್ಕರ ನೋಡಿ ಈ ಸಸ್ಯ ತಳಿ ರಕ್ಷಣೆ ಮತ್ತು ರೈತರ ಹಕ್ಕುಗಳ ಕಾಯ್ದೆ ಅಂತ ಹೇಳ್ಬಿಟ್ಟು 2001 ಮಾಡವ್ರೆ. ಅದಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆ ಕಾರ್ಯಕ್ರಮ ಶಂಕರಣ ಆಯ್ತಾ. ಈಗ ನಾವು ಏನಾರು ಒಂದ್ ಕಂಡಿಡಿಬಹುದಲ್ಲ ಅಂತ ಅನ್ಕೊಂಡು ನಾನು ಹೋಗಿದ್ದೆ. ಕಳೆದ ದಿವಸ ನಮ್ದು ಗ್ರಾಚಾರ ಕೆಟ್ಟ ಏನಾರು ಒಂದ್ ಹೊಸದ್ ಕಂಡಿಡಿಬಹುದು, ಕೆಟ್ಟಲ್ಲ ಆಚಾರ ಒಳ್ಳೇದಾಗಿ ಒಳ್ಳೇದಾಗಿ. ಅದಕ್ಕೆಲ್ಲ ನಾವು ಅದಕ್ಕೆ ಇದ್ ಮಾಡ್ಕೋಬಹುದು ಅಂತ ಶಂಕರಣ. ಇದು ನಂದೇ ತಳಿ, ಇದ್ಯಾರು ಇದನ್ನ ಕದಿಯಂಗಿಲ್ಲ, ಬಳಕೆ ಮಾಡಬಹುದು ಅಂದ್ರೆ ಇದನ್ನ ಕದಿಯಂಗಿಲ್ಲ, ಕರೆಕ್ಟ್ ಕದಿಯಂಗಿಲ್ಲ. ಈಗ ನಾನು ಅಭಿವೃದ್ಧಿ ಪಡಿಸ್ತೀನಿ ಅಂತ ಇಟ್ಕೊ ಏನಾದ್ರು ಕಷ್ಟಪಟ್ಟು, ಈಗ ಸಿಗಂಧಿನಿ ಹೆಂಗ್ ಮಾಡೋರು, ನೆಲ್ಯಾಣಿ ಗ್ರೀನ್ ಗೋಲ್ಡ್ ಹೆಂಗ್ ಮಾಡೋರು, ಆ ತರವ ನಾನು ನೀನು ಅಭಿವೃದ್ಧಿ ಪಡಿಸ್ತೀವಿ. ನಾಳೆ ದಿವಸ ಮೀನಕ್ಕ ಹೋಗ್ಬಿಟ್ಟು ಒಂದ್ ಸರಿ ಮಾಡ್ಕೊಂಡು ನಂದೆ ಅಂತ ಹೇಳ್ಕೊಳ್ಳೋದು ಬೇಡ, ಇದು ಒಳ್ಳೆ ತಳಿ ಅಂತ ಅನ್ಕೊಂಡು ಮಾರಾಟ ಮಾಡ್ಕೊಬಿಟ್ರೆ ಅಂದ್ರೆ ಅಡಕಲಂಗ ಅವಳಲ್ಲವ ಹೇಳೋದು. ಈಗ ಮೀನಕ್ ಮಾಡಿದ್ರು ಇನ್ನೊಬ್ರು ಮಾಡ್ಬೋದು, ಹಂಗೆ ಮಾಡಂಗಿಲ್ಲ. ಅದಕ್ಕೋಸ್ಕರವ ಈಗ ನಮ್ ಜಮೀನ್ ಹೆಂಗ್ ನಾವು ರಿಜಿಸ್ಟರ್ ಮಾಡಿಸ್ಕೊಂಡು ನಮ್ದು ಇದು ಅಂತ ಹೇಳ್ಬಿಟ್ಟು ಒಂದು ಖಾತೆ ಇಟ್ಕೋತೀವೋ, ಹಂಗೆ ತಳಿ ಏನಾದ್ರೂ ನಾವು ಕಂಡಿಡಿದ್ರೆ ಅದನ್ನು ರಿಜಿಸ್ಟರ್ ಮಾಡಿಸ್ಬೋದು. ರಿಜಿಸ್ಟರ್ ಮಾಡಿಸ್ಕೊಂಡು ನಮ್ಮ ಹೆಸರಲ್ಲಿ ಅದು ಇರ್ತದೆ, ನಮ್ಮ ಹೆಸರಲ್ಲಿ ಇರ್ತದೆ. ಅದರಲ್ಲಿ ಯಾರಾದ್ರೂ ಈಗ ಸಸ್ಯ ಅಭಿವೃದ್ಧಿ ಮಾಡಿದ್ರೆ ಮತ್ತೊಂದು ಮಾಡಿದ್ರೆ ನಮ್ಗೊಂದು ರಾಯಲ್ಟಿ ಅಂತ ಹೇಳಿ ಅಂದ್ರೆ ಒಂದಿಷ್ಟು ಹಣ ಕೊಡ್ತಾರೆ ಅಂದ್ರೆ ಈ ಕಷ್ಟಪಟ್ಟು ಕಂಡಿಡ್ದಕ್ಕೆ ಈ ತರದ್ದು ಒಂದು ಅಂತ ಅಂತ ಅನ್ಕೊಂಡು ಹೇಳ್ತಾ ಇದ್ರು. ಅಲ್ಲಿ ಹೋಗಿದ್ನ ಶಂಕರಣ್ಣ, ಈಗ ಅದಕ್ಕಿಂತಲೂ ನನಗೆ ಇನ್ನೂ ಒಂದು ವಿಶೇಷವಾದ ಸುದ್ದಿ ಹೇಳ್ತೀನಿ ಆಯ್ತಾ. ಇದು ವಿಶೇಷ ಅಲ್ಲ, ಇಷ್ಟೊತ್ತವರೆಗೂ ಹೇಳಿದ್ದು ಈಗ ಹೇಳ್ತೀನಿ ಅಲ್ಲ, ಅದು ಒಂಥರ ಉಗಾದಿ ಊಟ. ಈಗ ಸಸಿ ಆಗ್ಬೋದು ಮತ್ತೆ ಬೀಜ ಆಗ್ಬೋದು ಇವೆಲ್ಲ ಸಂರಕ್ಷಣೆ ಮಾಡ್ತೀವಿ ನಾವು, ಏನ್ ಉಪಯೋಗ ನಮ್ಗೆ? ಅಲ್ಲ ಈಗ ನಾವು ಅದನ್ನ ಬಳಸ್ತೀವಿ, ಬೆಳಿತೀವಿ, ತಿಂದೆ ತಿಂತೀವಿ ಅಲ್ವಾ, ತಿಂದೆ ತಿಂತೀವಿ. ಇನ್ನು ಬೇರೆ ತರದ ಉಪಯೋಗ ಏನು? ಬೇರೆ ತರದ್ದು ಅಂದ್ರೆ ಮಾರಾಟ ಮಾಡ್ತೀವಿ. ಈಗ ನೋಡಪ್ಪ, ನಾವ್ ಏನ್ ಮಾಡಿದ್ರು ನಾವು ಮಾಡೋ ಅಂತದ್ದು ಯಾವ್ದಕ್ಕೆ? ಬಟ್ಟೆಗೋಸ್ಕರ ಅದ್ರ ಮೂಲಕ ಒಂಚೂರು ದುಡ್ಡು ನಾವು ಸಂಪಾದನೆ ಮಾಡ್ಬೇಕಲ್ಲ. ಹೌದು, ದುಡ್ಡನ್ ಸಂಪಾದನೆ ಮಾಡ್ತೀಯಾ? ಅಲ್ಲ ಇಷ್ಟೇ, ಮಾರುಕಟ್ಟೆಗೆ ಚೆನ್ನಾಗಿ ಬಿಡ್ಬೇಕು. ಈಗ ಸುಮಾರು ಜನ ಇದು ಮಾಡ್ತಾರೆ ಶಂಕರಣ್ಣ, ಏನ್ ಮಾಡ್ತಾರೆ, ಭತ್ತ ನಾನೊಂದು 15 ತಳಿ ಸಂರಕ್ಷಣೆ ಮಾಡಿದೀನಿ, ರಾಗಿನ ಅಂತ ಒಂದು 8 ತಳಿ ಸಂರಕ್ಷಣೆ ಮಾಡಿದೀನಿ ಅಂತ ಎಲ್ಲ ಹೇಳ್ತಿರ್ತಾರೆ. ಈಗ ಬರೀ ಸಂರಕ್ಷಣೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಬಟ್ಟೆ ಬಟ್ಟೆಗೆ ಹಿಂಗೆ ಆಯ್ತದೆ. ಅಂದ್ರೆ ಇದನ್ನ ನಾನು ಮಾರಾಟ ಮಾಡ್ಬೇಕು, ನನ್ನ ಹೆಸರುಗಳಿದ ಇದೆ ಅಂತೇಳಿ ನಾಚಲು ಗೊತ್ತಾಗ್ಬೇಕು. ಅದಕ್ಕೆ ಒಂದು ಪರಿಹಾರ ಸಿಗ್ತಾವ ತಲ್ಲಂಗೆ. ಒಂದು ಪರಿಹಾರ ಏನು ಅಂತ ಅಂದ್ರೆ ನೋಡ, ಅದಕ್ಕೂ ಒಂದು ಕೇರಳ ರೈತಂದು ಒಂದು ಉದಾಹರಣೆ ಕೊಡ್ತೀನಿ ಶಂಕರಣ್ಣ ಆಯ್ತಾ. ಈಗ ಬಾಳೆ, ನಿಮ್ಗೆ ಎಷ್ಟು ತಳಿ ಬಾಳೆ ಗೊತ್ತಪ್ಪ? ಏ ಪುಟ್ಬಾಳೆ, ಪಚ್ಬಾಳೆ, ನೇಂದ್ರ ಬಾಳೆ, ಏಲಕ್ಕಿ ಬಾಳೆ, ಹಿಂಗೆ ಒಂದು 8 ತಲೆ ಗೊತ್ತಿರ್ಬೋದು ಅಂತ. ಮೀನಕ್ಕೆ ಹಿಂಗೆ ಎಷ್ಟು ಗೊತ್ತಿರ್ಬೋದು? 8 8 ಹೇಳಿ ನೋಡೋಣ ಇಬ್ರು. ಮತ್ತೆ 8 8 ಅಂದ್ರೆ 80 ಆಯ್ತವಾಗ. ನೀನ್ 8 ಹೇಳು, ಮೀನಕ್ಕೆ 8 ಹೇಳಿ. ಅದೇ 8 ಸಂಕ್ರಣ ಹೇಳಿದೆ ಅಂತ ನಂಗೂ ಗೊತ್ತಿಲ್ಲ. ಆಯ್ತು, ಅದೇ ಹೇಳದಿದ್ರು ಜಲ್ದಿ. ಇದು ರಸಬಾಳೆ, ಏಲಕ್ಕಿ ಬಾಳೆ, ಪುಟ್ಬಾಳೆ, ನೇಂದ್ರ ಬಾಳೆ, ಪಚ್ಬಾಳೆ, 5 5 ಇನ್ನೂ ಬೂದ್ಬಾಳೆ, 7 ಬೂದ್ಬಾಳೆ, 6 ಇನ್ನೆರಡು ಬತ್ತಾ ಇಲ್ವೇ, ಮರಬಾಳೆ, ಕಲ್ಬಾಳೆ. ಆಯ್ತಾ, ಹಿಂಗೆ ನೋಡುವ ನಮ್ಗೆ ಇಷ್ಟೇ ಗೊತ್ತಿರೋದು ಆಯ್ತಾ. ಆದ್ರೆ ಕೇರಳದಲ್ಲಿ ಒಬ್ಬ ಬಾಳೆ ತಳಿಯ ಸಂರಕ್ಷಣೆ ಮಾಡೋನಂತ ಒಬ್ಬ ರೈತ ಆಯ್ತಾ. ಅವೆಲ್ಲ ಹೆಸರೆಲ್ಲ ನೆನ್ಪಿರಕಲ್ಲಪ್ಪ. ಈಗ ನಮ್ ಕಡೆ ಸಿದ್ದಣ್ಣ, ಬೋರಣ್ಣ, ಕುಮಾರಣ್ಣ, ವಿಜಯಣ್ಣ ಅಂತ ಇದ್ರೆ ನಮ್ಗೆಲ್ಲ ನೆನಪಾಗ್ಬಿಡ್ತದೆ. ಅಣ್ಣಯ್ಯ, ಶಂಕರಣ್ಣ ಅಂತ ಇದ್ರೆ ಎಂತ ಹೇಳ್ತಾರವ್ರು ಅಂದ್ರೆ, ಇವು ಪ್ರದೇಶದಿಂದ ಪ್ರದೇಶಕ್ಕೆ ಹೆಸರು ಭಿನ್ನವಾಗಿರ್ತದೆ. ನಮ್ಗೆ ಅದು ಆಡ್ಭಾಷೆ ಬರತ್ತಲ್ಲ, ಬರಕಿಲ್ಲ. ನೋಡು ಆಯಪ್ಪ ಶಂಕರಣ್ಣ, ಈ ಬಾಳೆ ತಳಿಯ ಸಂರಕ್ಷಣೆ ಮಾಡೋಣಂತೆ. ಎಷ್ಟು ಮಾಡೋಣ ಅಂತ ಕೇಳಿದ್ರೆ 650 ತಳಿ ಮಾಡೋಣಂತೆ. ಸುಸ್ತಾಗಿ ಬಿದೋ ಬಿಡದೆ ಹೇಳಕ್ಕೆ ಸುಸ್ತಾಗೋದೆ. 650 ತಳಿ ಸಂರಕ್ಷಣೆ ಮಾಡೋಣಂತೆ. ಒಂದ್ರಂಗೆ ಒಂದಿಲ್ಲ ಶಂಕರಣ, ಒಂದ್ರಂಗ್ ಒಂದಿಲ್ಲ, ಒಂದ್ರಂಗ್ ಒಂದಿಲ್ಲ. ಅದ ಸಂರಕ್ಷಣೆ ಮಾಡ್ಕೊಂಡವನೆ ಇಡೀ ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಮೂಲ ಮೂಲ ಎಂದಲ್ಲೂ ಕೂಡ ತರಿಸ್ಕೊಂಡು ಯಾವ್ಯಾವ ತರದ ಬೇರೆ ಬೇರೆ ತರದ ತಳಿಗಳವೋ ಅವಷ್ಟನ್ನ ಸಂರಕ್ಷಣೆ ಮಾಡೋನವನು. ಎಷ್ಟಲ್ಲಿ ಮಾಡೋನೆ ಅಂತ ಕೇಳಿದ್ರೆ ಪ್ರದೇಶದಲ್ಲಿ ಬರೀ 1/2 ಎಕರೆಯಲ್ಲಿ, ಬರೀ 1/2 ಎಕರೆಯಲ್ಲಿ. ಯಾಕೆ ಅಂತ ಅಂದ್ರೆ ಕೇರಳ ಸವಸ ನಿನಗೆ ಗೊತ್ತಿಲ್ಲ, ಅಲ್ಲಿ ಏನಿದ್ರು ಬರೀ ಸೆಂಟ್ಸ್ ಅಂತಾರೆ, 5 ಸೆಂಟ್ಸ್, 6 ಸೆಂಟ್ಸ್, 10 ಸೆಂಟ್ಸ್. ನಾವೇ ಶ್ರೀಮಂತರು ಹಂಗ ನೋಡಿದ್ರೆ ಕುಂಟೆ ಲೆಕ್ಕ, ಕುಂಟೆ ಅಲ್ಲ, ನಾವ್ ಎಕರೆ ಅಂತೀವಿ, ಮಾತಾಡ್ತಿದ್ರೆ ಇಷ್ಟ ಎಕರೆ ನೋಡು ಅಂತ ಅಂತ ಅಂತೀವಿ. ಅಲ್ಲಿ ಪಾಪ ಸೆಂಟ್ಸ್, 1 ಸೆಂಟ್ ಅಂತ ಅಂದ್ರೆ 100 by 100 ಅಂತ ಹೇಳ್ಬಿಟ್ಟು, ಅಷ್ಟೇ 100 by 100 ಒಂದ್ ಸೆಂಟ್ಸ್ ಅಂತ ಹೇಳ್ಬಿಟ್ಟು ಈ ತರ ಇರ್ತದೆ. ಅದ ಅವನು 1/2 ಎಕರೆಯಲ್ಲಿ ಮಾಡೋನಂತೆ. ಈ 1/2 ಎಕರೆ ಹೇಳೋದ್ರಿಂದ ಈಗ ಅವನ್ನ ನಾವು ಶ್ರೀಮಂತ ಕೇರಳದಲ್ಲಿ ಅಂತ ಅನ್ಕೊಳ್ಳ ಶಂಕರಣ್ಣ. 650 ತಳಿ ಮಾಡ್ಕೊಂಡು ಶಂಕರಣ್ಣ, ಇಡೀ ದೇಶದಲ್ಲಿ ಯಾರು ಕೇಳ್ತಾರ, ಎಲ್ಲಿ ಕೇಳ್ತಾರ, ಅಲ್ಲಿಗೆ ಇದ ಕಳ್ಸಿಕೊಡ್ತಾನ. ಅವ್ರು ಯಾವ್ದೇ ತಳಿ ಆಗ್ಬೋದು, ನಿಮ್ಗೆ ಯಾವ್ದೋ ಒಂದ್ ತಳಿ ನಿಂಗೆ ಇಷ್ಟ ಆಯ್ತು ಅಂತ ಹೇಳ್ಕ, ಯಾವ್ದೋ ಒಂದ್ ಕೆಂಪ್ ಬಾಳೆ, ನೇಂದ್ರ ಬಾಳೆ, ಹೂ ಬಾಳೆ, ಎಂತೆಂತವ ಇರ್ತಾವಲ್ಲ, ಇದು ಬೇಕು ಅಂತ ಹೇಳ್ಬಿಟ್ಟು ನೀನೊಂದು ಫೋನ್ ಮಾಡಿ ಹೇಳಿದ್ರೆ ಅವನ್ಗೆ ಅದನ್ನ ಮನೆ ಬಾಗಿಲು ತಲುಪಿಸ್ಕೊಡ್ತಾನ. ಇದೇ ಬಿಸ್ನೆಸ್ ಅವತ್ತಿಂದು. ಅವ್ನು ನೋಡು ಬರೀ 1/2 ಎಕರೆಯಲ್ಲಿ 650 ತಳಿ ಬಾಳೆ ಸಂರಕ್ಷಣೆ ಮಾಡ್ಕೊಂಡು ಎಷ್ಟು ಸಂಪಾದನೆ ಮಾಡ್ತಾವನ ಅಂತ ಅಂತ ಅಂದ್ರೆ, ಒಬ್ಬ ರೈತ 10 ಎಕರೆಗೆ ಬಾಳೆ ಹಾಕಿದ್ರೆ ಎಷ್ಟು ಸಂಪಾದನೆ ಮಾಡಕ್ ಸಾಧ್ಯವೋ ಅದ 1/2 ಎಕರೆನಲ್ಲಿ ಆತ ಸಂಪಾದನೆ ಮಾಡ್ತಾವನೆ, ಸಂಪಾದನೆ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಅವತ್ತು ನಮ್ಗೆ ಅಲ್ಲಿ ಹೇಳಿದ್ದವ್ರು ನೈಜ ನಿದರ್ಶನ. ಈಗ ಇದಕ್ಕೆ ನೋಡು ನಮ್ಮರೇನು ಹೊರತಾಗಿಲ್ಲ ಶಂಕರಣ, ಇಲ್ಲಿ ಸ್ಥಳೀಯವಾಗೂ ಅವರೇ. ಎಂತೆಂತವೋ ಸಣ್ಣ ಸಣ್ಣವು ಈ ದ್ವಿದಳ ಧಾನ್ಯಗಳು, ಕಾಳಿನ ಬೆಳೆಗಳು, ಈಗ ಕ್ಯಾರೆಟ್ ಬೀನ್ಸ್ ಅಂತ ಬರುತ್ತೆ ಆಯ್ತಾ, ಈಗ ಬೇರೆ ಬೇರೆ ತರ ಸೊಪ್ಪಿಂದು ಬರುತ್ತೆ, ಇವೆಲ್ಲನ್ನು ಸಂರಕ್ಷಣೆ ಮಾಡ್ಕೊಂಡು ನಮ್ ಕಾಂತಣ್ಣ ಸಕಲೇಶ್ಪುರ ಇಂತಾರಲ್ಲವ ಅವರು ದುಡ್ಡು ಮಾಡ್ತವ್ರೆ. ಅಂತಂದ್ರೆ ನಾವು ಸಂರಕ್ಷಣೆ ಮಾಡ್ತೀವಿ ಅಂತ ಅಂದ್ರೆ ಬರೀ ನಮ್ ಮನಸೃಪ್ತಿಗೆ ಮಾಡ್ತೀವಿ, ಇರ್ಬೇಕು ಅಂತ ಮಾಡ್ತೀವಿ. ಮಾಡ್ತೀವಿ ಅಂತ ಅಲ್ಲ, ಇದನ್ನ ಈ ತರ ನಾಲ್ಕು ಜನಕ್ಕೆ ಹಂಚಿಕೊಳ್ಳೋ ಮೂಲಕ ನಾವು ಸಂಪಾದನೆ ಕೂಡ ಮಾಡಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಸಿಕ್ತು ಶಂಕರಣ್ಣ. ಅಂದ್ರೆ ಈಗ ಸಮಗ್ರ ಕೃಷಿ ಅಂತ ನೋಡಿ ಇವೆಲ್ಲ ಸೇರ್ಕೊತವೆ, ಅದ್ರಲ್ಲಿ ಸಂರಕ್ಷಣೆ ಕೂಡ ಸೇರ್ಕೊಳ್ಳುತ್ತೆ. ಕೃಷಿ ಅಂತ ಅಂದ್ರೆ ಬರೀ ನೀನ್ ಜೋಳ ಬಿತ್ತನೆ ಮಾಡ್ಕೊಂಡು ಜೋಳ ಬೆಳ್ಕೊಳ್ಳೋದಲ್ಲ, ಬರೀ ನೀನ್ ರಾಗಿ ಬಿತ್ತನೆ ಮಾಡ್ಕೊಂಡು ರಾಗಿ ಬೆಳ್ಕೊಳ್ಳೋದಲ್ಲ, ನೀನ್ ಎಲ್ಲಾದನ್ನು ಮಾಡಬೇಕು. ಈಗ ಒಂದು ಕೃಷಿ ತಾಕಲಿ ಏನೇನ್ ಮಾಡಕ್ ಸಾಧ್ಯವೋ ಅದೆಲ್ಲರೂ ಮಾಡಬೇಕು ಅನ್ನೋದು ಅದು ಸಮಗ್ರವಾದ ಕೃಷಿ. ಈಗ ಜಮೀನ್ ಇಲ್ದಿದ್ರು ಮಾಡಬೇಕು ಅನ್ನೋದು ಇನ್ನೂ ಒಂದು ಜಮೀನ್ ಇಲ್ದೇ ಇದ್ರು ಮಾಡ್ಬೇಕು ಅನ್ನೋದು ಇದು ಒಂದು ಸವಾಲು. ಈಗ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ ನಾನು ನಿಮ್ಗೆ. ಈಗ ಉಡುಪಿ ಉಡುಪಿ ನಮ್ಮ ಮಂಗಳೂರು ಕಾಸರಗೋಡ್ ಕಡೆಗೆ ಹೋದ್ರೆ ಈಗ ಅಲ್ಲವೇ ಕೇಳದಂಗೆ ಜಮೀನ್ ಕಮಿಷನ್ ಭಾರಿ ಕಮ್ಮಿ. ಅದಕ್ಕೆ ಏನ್ ಮಾಡ್ತಾರಂತೆ, ಈ ಮನೆ ಮೇಲ್ಗಡೆ ಮನೆ ಒಳಗಡೆ ಮನೆ ಮುಂದ್ಗಡೆ ಈ ಹೂವಿನ ಕುಂಡಗಳು ಕೃಷಿ ಮಾಡೋದು ಕೃಷಿ ಕೇಳಿದಿವಲ್ಲ, ಅದೇ ತರವ ಈ ಮಂಗಳೂರು ಮಲ್ಲಿಗೆ ಬರ್ತಾವಲ್ಲ ಶಂಕರಣ್ಣ, ನೀನ್ ನೋಡಿದ್ಯಾ ಮಂಗಳೂರು ಮಲ್ಲಿಗೆ? ನೋಡು ಗಮ್ಮನದ ಹೆಣ್ಮಕ್ಳಿಗೆ ಮಾತ್ರ ಚೆನ್ನಾಗಿ ಗೊತ್ತಿರ್ತದೆ. ನೀನ್ ಕೇಳೋದಲ್ಲ, ನೀನ್ ನೋಡ್ಬಿಟ್ಟು ತಂದು ಕೊಡ್ಬೇಕು ನೀನು ನಿಮ್ಮ ಮನೆಗೆ ಪೇನಾಗಿರ್ತದ, ನೀನ್ ನೋಡ್ಬೇಕಾದ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ಶಂಕರಣ್ಣ. ಅಷ್ಟು ಚೆನ್ನಾಗಿರ್ತದೆ ಮಂಗಳೂರು ಮಲ್ಲಿಗೆ ಐತಲ್ಲ, ಅದ ನೋಡು ಮನೆ ಒಳಗೆ ಬರ್ಕೋಬಹುದಂತೆ. ಮನೆ ಒಳಗೆ ನೀನ್ ಜಾಸ್ತಿ ಬೇಡ, ಒಂದ್ ನಾಲ್ಕ್ ಗಿಡ ಕುಂಡದಲ್ಲಿ ಇಟ್ಕೊಂಡು ನಾಲ್ಕು ಐದು ಗಿಡ ಇಟ್ಕೊಂಡು ಬೆಳಕೊಬಿಟ್ರೆ ಒಳ್ಳೆ ಬೆಳೆ, ಒಳ್ಳೆ ಬೆಳೆ ಅಂತ ಅಂದ್ರೆ ಅದ ಪ್ರೂನ್ ಮಾಡ್ಬೇಕಂತೆ. ನೋಡು ಅದು ತಳಿಯ ತಳಿ, ಅದು ನೀನ್ ಮಂಗಳೂರು ಮಲ್ಲಿಗೆ ಅಂತ ತಂದ್ಬಿಟ್ಟು ನೀನ್ ಇಲ್ಲಿ ಹಾಸನದಲ್ಲಿ ಬೆಳಿತೀನಿ, ಟೂರಲ್ಲಿ ಬೆಳಿತೀನಿ, ಬೇಗೂರಲ್ಲಿ ಬೆಳಿತೀನಿ ಅಂದ್ರೆ ಬರಕಲ್ಲ, ಅದು ಅಲ್ಲೇ ಬರೋದು ವಾತಾವರಣ. ಅದ್ ನೀಟಾಗಿ ಪ್ರೂವ್ ಮಾಡ್ಕೊಬಿಟ್ರೆ ವರ್ಷ ಪೂರ್ತಿ ಹೋಗಿ ಕೊಡ್ತದ ಶಂಕರ. ಏನ್ ಲಕ್ಷ ಲಕ್ಷ 50,000 ಸಂಪಾದನೆ ಮಾಡಬಹುದು, ನಾಲ್ಕು ಗಿಡ ಐದು ಗಿಡ ಇಟ್ಕೊಂಡು ಮಾಡ್ಬೋದು. ನಾನು ನಿಂಗ್ ವಸಂತಮ್ಮನ್ ಕತೆ ಹೇಳಿದ್ದೆ ಆಯ್ತಾ, ಈಗ ನಾವ್ ಬರೀ ಅವನೇ ಮಾದರಿಯಾಗಿ ತಗೊಳದ್ ಬೇಡ, ನಮ್ಮ ನಡುವೆ ಕೂಡ ಮಾದರಿ ಎರಡೇ ಎರಡು ಸ್ಕಾಲ, ಅದೇನ್ ಚೆನ್ನಾಗಿ ಗುತ್ತಿ ಆದಂಗ ಆಯ್ತದೆ ಆಯ್ತಾ. ಅದ್ ಸುಮ್ಮನೆ ಯಾಕೆ ಬಿಡ್ಬೇಕು ಅಂತ ಅನ್ಕೊಂಡು ಎತ್ಕೊಳ್ಳೋದು ಕಟ್ಟೋದು ತಗೊಂಡೋಗ್ಬಿಟ್ಟು ಯಾರ ಹೂ ಮಾರ್ತಿರ್ತಾರ ಕೊಡೋದು ಈ ತರ ಕೊಟ್ಕೊಂಡ್ ಕುಟ್ಕೊಂಡು ಒಂದ್ ವರ್ಷದಲ್ಲಿ 30,000 ಎರಡು ಗಿಡದಲ್ಲಿ ಸಂಪಾದನೆ ಮಾಡಿದೆ ಅಂತ ಅಂದ್ರೆ ಇನ್ನೆರಡು ಗಿಡ ನಾಲ್ಕು ಗಿಡ ಮಾಡ್ಕೊಂಡ್ರೆ ಎಷ್ಟಾಯ್ತು ಸಂಪಾದನೆ ಆಯ್ತಾ. ಅಂದ್ರೆ ನೋಡು ಈ ತಳಿ ಅಂತ ಹೇಳಿ ಹೇಳ್ತೀವಲ್ಲ ಅದ್ರ ವಿಶೇಷ ಇದೆಯಾ ಶಂಕರಣ. ಈಗ ನೀನು ದೊಡ್ಡ ಪ್ರಮಾಣದಲ್ಲಿ ಬೇರೆ ಕಡೆ ತಂದು ತಳಿ ಬೆಳಿತೀನಿ ಅಂತ ಅಂದ್ರೆ ಅದು ಒಂದು ಟೈಮಲ್ಲಿ ಹೂ ಬಿಡ್ತದೆ, ಒಂದ್ ಟೈಮಲ್ಲಿ ಕಾಯ್ ಬಿಡ್ತದೆ, ಹಣ್ಣ ಆಯ್ತದೆ ಬಿಡ್ತದೆ. ಆದ್ರೆ ಸ್ಥಳೀಯ ತಳಿಗಳು ಹಂಗಲ್ಲ, ನಿಮ್ಗೆ ವರ್ಷ ಪೂರ್ತಿ ಕೊಡ್ತಾ ಇರ್ತವೆ, ವರ್ಷ ಪೂರ್ತಿ ಕೊಡ್ತಾ ಇರ್ತವೆ. ಒಂದ್ಸಲ ಎರಡ್ ಸಲ ನೋಡ್ಕೊಂಡು ಅವ ನೀಟ್ ನಿಗಾ ಮಾಡ್ಕೊಂಡು ಆರಂಭದಲ್ಲಿ ಒಳ್ಳೆ ಗೊಬ್ಬರ ಕೊಟ್ಕೊಂಡು ಈಗೊಮ್ಮೆ ಹಣೆ ಹೇಳ್ದಂಗೆ ಅದೇನು ಕಟಿಂಗ್ ಕಟಿಂಗ್ ಮಾಡ್ಕೊಂಡು ಬತ್ತಾ ಇದ್ರೆ ಒಳ್ಳೆ ಬೆಳೆ ಬರ್ತದೆ. ಇದು ಒಂದು ಕೊನೆದಾಗಿ ಇನ್ನೊಂದು ಹೇಳ್ಬೇಕು ಶಂಕರಣ. ಈಗ ನಮ್ಗೊಂದು ಸಮಸ್ಯೆ ಇತ್ತು, ಸಮಸ್ಯೆ ಏನು ಅಂತ ಅಂದ್ರೆ ಆಲೂಗಡ್ಡೆ ಹಾಕಿರೋ ಜಾಗದಲ್ಲಿ ನೀವು ಟೊಮೆಟೊ ಹಣ್ಣು ಬೆಳಿಬೇಡಿ, ಬದನೆಕಾಯಿ ಬೆಳಿಬೇಡಿ, ಮೆಣಸಿನಕಾಯಿ ಬೆಳಿಬೇಡಿ ಅಂತ ಹೇಳ್ಬಿಟ್ಟು ನಮ್ಮ ವಿಜ್ಞಾನಿಗಳು ಇಷ್ಟು ದಿವಸ ಹೇಳರು ಶಂಕರಣ್ಣ. ಇಲ್ಲ ಅಂತ ಅಲ್ಲ, ಯಾಕೆ ಅಂತ ಅಂದ್ರೆ ಅವೆಲ್ಲ ಒಂದೇ ಕುಟುಂಬಕ್ಕೆ ಸೇರಿದಂತ ತಳಿಗಳು, ಹಂಗಾಗಿ ಇದಕ್ ಬಂದಿರೋ ರೋಗ ಅದಕ್ಕೂ ಬರ್ತದೆ, ಅದಕ್ ಬಂದಿರೋ ರೋಗ ಇದಕ್ಕೂ ಬರ್ತದೆ ಅಂತ ಹೇಳ್ಬಿಟ್ಟು ಹೇಳೋರು. ಮೂರ್ನಾಲ್ಕು ವರ್ಷ ಬೆಳಿಬೇಡಿ ಅನ್ನೋರು, ಮೂರ್ನಾಲ್ಕು ವರ್ಷ ಬೆಳಿಬೇಡಿ ಅಂತ. ಆದ್ರೆ ನೋಡು ಈಗ ಈ ಕಸಿ ಗಿಡಗಳು ಅದರಲ್ಲೂ ಬಂದವಂತೆ. ಅದೇ ಆಲೂಗಡ್ಡೆಲ್ ಕೇಳಿದೀನಿ, ಆಲೂಗಡ್ಡೆಲ್ ಕೇಳಿದ್ಯಾ, ಟೊಮೆಟೊನಲ್ಲೂ ಕಸಿ ಬಂದೈತಂತೆ. ಹೌದಾ? ನೀನ್ ಆಲೂಗಡ್ಡೆ ಬೆಳೆದಿರೋ ಜಾಗದಲ್ಲಿ ಆ ಟೊಮೆಟೊ ಕಸಿ ಗಿಡ ತಂದ್ ಹಾಕ್ಬಿಟ್ರೆ ಆ ಕಾಯಿಲೆ ಬರಕಲ್ಲ ಅಂತ ನೋಡು. ಅಂದ್ರೆ ಆಲೂಗಡ್ಡೆ ಬತ್ತಿದ ರೋಗ ಈ ಟೊಮೆಟೊ ಬರಕಲ್ಲ, ಬರಲ್ಲ. ಆದ್ರೆ ಕಸಿ ಗಿಡ ಆಗ್ಬೇಕು ನಿಂಗೆ, ಕಸಿ ಗಿಡ ಆಗ್ಬೇಕು, ಹುಸಿ ಎಚ್ಚರಿಕೆಯಿಂದ ಕೇಳ್ಕ. ಆಮೇಲೆ ನೋಡ್, ಕಸಿ ಕಟ್ಟಿದ ಗಿಡ ಜಾಸ್ತಿ ದಿವಸ ಬಾಳ್ಕೆ ಬರ್ತದೆ. ಜಾಸ್ತಿ ದಿವಸ ಬಾಳ್ಕೆ ನೋಡಿ. ಈಗ ಟೊಮೆಟೊ ನೀನ್ ಹಾಕ್ಬಿಟ್ರೆ 3-4 ಮುಗ್ದೋಯ್ತು ಒಂದ್ ಬೆಳೆ ಆಯ್ತಾ. ನೀನ್ ಕಸಿ ಕಟ್ಟರೆ ಗಿಡ ತಂದ್ ಹಾಕಬಿಟ್ರೆ ವರ್ಷ ಪೂರ್ತಿಯ ಒಂದ್ ವರ್ಷ ಕಾಯ್ ಕೊಡ್ತಾ ಇರ್ತದೆ. ನೋಡ್ ಮೀನಕ್ಕ, ಇಂತ ಕೆಲ್ಸಗಳ ಮಾಡ್ಬೇಕು ನಾವು. ನಾವು ನೋಡು ಈಗ ಹವಾಮಾನ ಬದಲಾವಣೆ ಆಗ್ತೈತೆ, ಹೊಸ ಹೊಸ ವಿಚಾರ ಬರ್ತಾವೆ. ಈ ನೋಡು ಈಗ 3 ಬೆಳೆ ಬರ್ತದೆ ಅಂತ ಶಂಕರಣ್ಣ, ನೀನು ಒಂದ್ ಜಾಗದಲ್ಲಿ ಬೆಳಿಬೇಕು ಅಂತ ಅಂದ್ರೆ 3 ನಾಟಿ ಮಾಡ್ಬೇಕು ಆಯ್ತಾ. ಈಗ ಇದು ಹಂಗಲ್ಲ, ನೀನ್ ಕಸಿ ಗಿಡ ತಂದು ಹಾಕ್ಬಿಟ್ಟೆ ಅಂತ ಅಂತ ಅಂದ್ರೆ ವರ್ಷ ಪೂರ್ತಿ ಇರ್ತದೆ. ನೀನ್ ಒಂದೇ ಸರಿ ನಾಟಿ ಆಯ್ತಾ, ಆಮೇಲೆ ನಿರ್ವಹಣೆ ಮಾಡ್ಕೊಂಡ್ರೆ ಆಯ್ತಾ ಅಷ್ಟೇ. ಬಂದ ಕಳೆ ತಗೊಳ್ಳೋದು, ಗೊಬ್ಬರ ಬೇಕಾದ್ರೆ ಗೊಬ್ಬರ ಕೊಡೋದು, ನೀರ್ ಬೇಕಾದ್ರೆ ನೀರ್ ಬಿಡೋದು ಆಯ್ತಾ. ಇಷ್ಟ್ ಮಾಡ್ಕೊಂಡ್ ಕುತ್ಕೊಬಿಟ್ರೆ ಒಳ್ಳೆ ನಮ್ಗೆ ಕಮ್ಮಿ ಆಯ್ತು, ಜಾಸ್ತಿ ಆಯ್ತು. ಹಿಂಗೆ ನಾವು ಈಗ ಹೊಸ ಒಂದು ಕೃಷಿ ಬದುಕು ಪ್ರಾರಂಭ ಆಯ್ತೈತಿ ಈ ವರ್ಷದ್ದು. ಈ ಟೈಮಲ್ಲಿ ಇಂಥ ವಿಚಾರಗಳು ನಿಮ್ ಜೊತೆ ಹಂಚ್ಕೊಂಡು ನೀವು ಮಾಡ್ಬೇಕು ನಾನು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಇವೆಲ್ಲ ಹೇಳ್ಕೊಂಡಿದ್ದೀವಿ. ಎಲ್ಲ ಒಳ್ಳೆ ವಿಚಾರ ಹೇಳ್ದೆ ನೋಡಿ. ಈಗ ಹೊಸ ವಿಚಾರವ, ಹೊಸ ಒಂದು ಕೆಲಸ ಮಾಡೋದಕ್ಕೆ ಬಾ ಅಂದ್ರೆ ನಾಡಿದ್ದಿಂದ ನಮ್ದು ಹೊಸ ಹೊಸ ಬತ್ತೈತೆ. ಯುಗಾದಿ ಹಬ್ಬಕ್ಕೆ ಒಳ್ಳೆ ಸಿಹಿ ಸಿಹಿಯಾದ ವಿಚಾರ, ಹೋಳಿಗೆ ವಿಚಾರಗಳನ್ನ ಹೇಳಿದ್ಯಾ. ಹೋಳಿಗೆ ವಿಚಾರ ಅಂತ ತಿನ್ನೋದಲ್ಲ ಮೀನಕ, ಕೃಷಿ ಮಾಡೋ ವಿಚಾರ ಹೇಳಿದಲ್ಲ ಅದು. ಈಗ ನೋಡ್ ಕಡೆಯದಾಗ ಒಂದ್ ಒಳ್ಳೆ ಕಸಿ ವಿಚಾರ ಹೇಳಿದ್ನಲ್ಲ ನೋಡು, ಕಸಿ ಖುಷಿ ಖುಷಿ ಅಲ್ವಾ. ಅಣ್ಣ ಅಪರೂಪಕ್ಕೆ ಅಂತ ಹೇಳಿ ಏನೋ ಒಳ್ಳೊಳ್ಳೆ ವಿಚಾರವಾಗಿ ಹೇಳಿದ್ ಮೀನಕ್ಕ ಅವಳ ಬಾಯಿನೂ ಅವಳ ಮನಸ್ಸು ಖುಷಿ ಪಡ್ಸಕ್ಕೆ ಮನೆಯವ್ರಿಗೆಲ್ಲ ಹೇಳ್ಬಿಟ್ಟು ಏನಾರು ತರಿಸು ಹುಡ್ಕೊಂಡಿಬ್ರು ಹೋಯ್ತೀವಿ. ಆಯ್ತು ನಡಿ. ಇದುವರೆಗೂ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಜಿಯಾಟಿ ಜುವೆಲ್ಲರ್ಸ್ ಅವರ 62ನೇ ಬ್ರಹ್ಮಾಂಡವಾದ ಶೋರೂಮ್ ಈಗ ಹಾಸನದಲ್ಲಿ. ವಿಶೇಷ ಆರಂಭಿಕ ಕೊಡುಗೆಗಳು ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮ್ಗೆ 300 ರೂಪಾಯಿ ಕಡಿಮೆ. ಚಿನ್ನದ ಆಭರಣಗಳ ವೇಸ್ಟೇಜ್ ವಿಎ ಮೇಲೆ 20% ರಿಯಾಯಿತಿ. ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ ಮತ್ತು ಪ್ರತಿ ಕ್ಯಾರೆಟ್ ವಜ್ರದ ಮೌಲ್ಯದ ಮೇಲೆ 10,000 ರೂಪಾಯಿ ರಿಯಾಯಿತಿ ಪಡೆಯಿರಿ. ಹಾಗೂ ಇನ್ನು ಅನೇಕ ಆಕರ್ಷಕ ಕೊಡುಗೆಗಳು. ಸೀಮಿತ ಅವಧಿ ಆಫರ್, ಷರತ್ತುಗಳು ಅನ್ವಯಿಸುತ್ತವೆ. ಜಿಆರ್ಟಿ ಜುವೆಲ್ಲರ್ಸ್, ಬೆಂಗಳೂರು ಮಂಗಳೂರು ರಸ್ತೆ, ಹಾಸನ ಕ್ಲಬ್ ಹತ್ತಿರ, ಹಾಸನ. ಜಿಆರ್ಟಿ ಜುವೆಲ್ಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನು ಬೈ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡಿ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಹಾಸನ. ಬೇಗ ಟಿಫಿನ್ ಪ್ಯಾಕ್ ಮಾಡಿ ರಾಜು, ಮೊಬೈಲ್ ಬಿಡು. ಅರೆ ಅಕ್ಕ, ಬ್ಯಾಂಕ್ ನ ನಂಬರ್ ಬೇಕಿತ್ತು, ರೀಫಂಡ್ ಬಂದಿಲ್ಲ. ಸಿಕ್ತು, ಈಗ್ಲೇ ಕಾಲ್ ಮಾಡ್ತೀನಿ. ನಂಬರ್ ಚೆಕ್ ಮಾಡ್ದೇನೆ. ವಂಚಕರು ಹೆಚ್ಚಾಗಿ ನಕಲಿ ಬ್ಯಾಂಕ್ ವೆಬ್ಸೈಟ್ ಮತ್ತು ನಕಲಿ ನಂಬರ್ ನಿಂದ ಹಣವನ್ನು ವಂಚಿಸ್ತಾರೆ. ಹಾಗಾದ್ರೆ ಸರಿಯಾದ ನಂಬರ್? ಬ್ಯಾಂಕ್ ನ ಅಫಿಷಿಯಲ್ ವೆಬ್ಸೈಟ್ ಅಥವಾ ಕಾರ್ಡ್ ನಲ್ಲಿ. ಉಳಿಸಿ ಬಿಟ್ರಿ ಅಕ್ಕ, ಕೆಲ್ಸದಿಂದಲ್ಲ. ಮಾಡ್ತೀನಿ. RBI ಹೇಳುತ್ತೆ, ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ. ಇದು ಇಂದಿನ ಕೃಷಿ ರಂಗ ಕಾರ್ಯಕ್ರಮ. ಆತ್ಮೀಯ ರೈತ ಬಾಂಧವರೇ, ನಮ್ಮ ನಾಳಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಣ್ಣಿನ ಆರೋಗ್ಯಕ್ಕಾಗಿ ಹಸಿರೆಲೆ ಗೊಬ್ಬರಗಳು, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನ ಮೂಡಿಬರುವುದು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೋ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ರೈತ ಬಂಧುವರೆ, ನಾವು ದಿನನಿತ್ಯ ಕೊಳವೆ ಬಾವಿಯ ನೀರನ್ನ ಸ್ನಾನಕ್ಕೆ ಮತ್ತು ಇತರೆ ಉದ್ದೇಶಗಳಿಗೆ ಬಳಸ್ತಾ ಇದ್ರೆ ಬಳಸುವ ಬಕೆಟ್ಗಳು, ಮಗ್ಗುಗಳು ಅಥವಾ ಚೆಂಬುಗಳು ಕೆಲವೇ ತಿಂಗಳುಗಳಲ್ಲಿ ಏನಾಗ್ತವೆ ನೀವೇ ಹೇಳಿ. ಉಪ್ಪು ಕಡ್ತವಲ್ವಾ, ಕೆಲವೇ ವರ್ಷಗಳಲ್ಲಿ ಅವನ್ನ ಬಳಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಅಷ್ಟು ಕಳೆಗುಂದ್ಬಿಡ್ತವೆ, ಅವುಗಳ ಲಕ್ಷಣನೂ ಕೆಟ್ಟು ಹೋಗ್ಬಿಡುತ್ತಲ್ವಾ. ಹಿಂದೆಲ್ಲ ನೀರು ಸೋಸುವ ಯಂತ್ರಗಳು ಅಥವಾ ಸಲಕರಣೆಗಳು ಇಲ್ಲದಿದ್ದ ದಿನಗಳಲ್ಲಿ ತುಂಬಾ ಜನ ಕೊಳವೆ ಬಾವಿ ನೀರನ್ನೇ ಕುಡಿತಾ ಇದ್ರು, ಅದರಿಂದ ಅನಾನುಕೂಲ ಆಗುತ್ತಂತ ಅನ್ಕೊಂಡು ಈಗ ಪ್ರತಿ ಮನೆಯಲ್ಲೂ ಲವಣಾಂಶಗಳನ್ನು ಸೋಸುವ ಯಂತ್ರಗಳಿದ್ದಾವೆ, ಸಲಕರಣೆಗಳನ್ನು ಇಟ್ಕೊಂಡಿದ್ದಾರೆ. ಈ ವಿಚಾರವನ್ನು ಮುಂದಿಟ್ಕೊಂಡು ನಾವು ನಮ್ಮ ಕೃಷಿಯಲ್ಲಿ ಕೊಳವೆ ಬಾವಿ ನೀರನ್ನ ಆಗಾಗ್ಗೆ ಮಣ್ಣಿಗೆ ಉಣಿಸ್ತಾ ಇದ್ರೆ ಏನಾಗಬಹುದು ಅಂತ ಯೋಚನೆ ಮಾಡಿ. ಆಳದ ಪದರಿನಲ್ಲಿರುವ ಲವಣಾಂಶಗಳ ನೀರು ಮೇಲ್ಮಣ್ಣಿ ಬಂದು ಬೆಳೆಗೆ ತೇವ ಕೊಡುತ್ತೆ, ಬೆಳೆ ಬೆಳೀತು ಅನ್ನುವಾಗ್ಲೇ ಮಣ್ಣು ಕೆಡ್ತಾ ಹೋಗ್ತದೆ. ಲವಣಾಂಶಗಳು ಹೆಚ್ಚೆಚ್ಚು ಮೇಲ್ಪದರದ ಮಣ್ಣಿನಲ್ಲಿ ಸೇರ್ಕೊಂಡಾಗ ಬೆಳೆ ನಾವು ಅನ್ಕೊಂಡಂಗೆ ಸರಿಯಾಗಿ ಬರಲಿಕ್ಕಿಲ್ಲ. ಎಷ್ಟೋ ಸಾರಿ ಹಾಕಿದ ಬಂಡವಾಳವು ಕೈ ಸೇರೋದಿಲ್ಲ. ನಮ್ಮ ದೇಹಕ್ಕೂ ಹೇಗೆ ಈ ಕೊಳವೆ ಬಾವಿ ನೀರು ಹಾನಿ ಉಂಟು ಮಾಡುತ್ತಂತ ನಾವು ಭಾವಿಸ್ಕೊಂಡು ಬಂದಿದೀವೋ, ಅನುಭವಿಸಿದೀವೋ, ಹಾಗೆ ಮೇಲ್ಮಣ್ಣಿಗೆ ಕೊಳವೆ ಬಾವಿ ನೀರನ್ನ ಕೊಡ್ತಾ ಇದ್ರೆ ಖಂಡಿತವಾಗಿಯೂ ಒಳ್ಳೇದಾಗುವುದಿಲ್ಲ. ನಮ್ಮ ದೇಹ ಮತ್ತು ಮಣ್ಣು ನಿಭಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗ್ತದೆ, ಆದರೆ ಹೆಚ್ಚೆಚ್ಚು ಕೊಟ್ಟಷ್ಟು ಅಪಾಯಗಳು ತಪ್ಪಿದ್ದಲ್ಲ. ಅನಿವಾರ್ಯ ಅನ್ನೋ ರೀತಿಯಲ್ಲಿ ಇವತ್ತು ಕೃಷಿಯಲ್ಲಿ ಕೊಳವೆ ಬಾವಿಯ ನೀರನ್ನ ಬಳಕೆ ಮಾಡಲಾಗ್ತಾ ಇದೆ. ಈ ಮಧ್ಯದಲ್ಲಿ ಮಳೆ ನೀರನ್ನ ಕೊಳವೆ ಬಾವಿಗಳ ಸುತ್ತ ಇಂಗಿಸೋ ಕೆಲಸಗಳನ್ನ ಕೆಲವು ರೈತರು ಮಾಡಿದ್ದಾರೆ, ಅದರ ಪರಿಣಾಮವನ್ನು ಕಂಡಿದ್ದಾರೆ. ಕೊಳವೆ ಬಾವಿ ಸುತ್ತ ಕೃಷಿ ಹೊಂಡವನ್ನ ಅಥವಾ ಹೆಚ್ಚು ನೀರು ನಿಲ್ಲುವ ರಚನೆಗಳನ್ನ ಮಾಡಿಕೊಂಡು ಆ ಮೂಲಕ ಮಳೆ ನೀರು ಕೊಳವೆ ಬಾವಿಗೆ ಸೇರುವಂತಾಗಲಿಕ್ಕೆ ಕೆಲವೇ ಕೆಲವು ಜನ ಕ್ರಮ ವಹಿಸಿದ್ದಾರೆ. ಆದರೆ ಎಷ್ಟೋ ಜನ ಕೊಳವೆ ಬಾವಿ ನೀರನ್ನೇ ನೇರವಾಗಿ ಜಮೀನಿಗೆ ಉಣಿಸೋದಿದೆ. ಒಂದೋ ಎರಡೋ ಫಸಲು ಚೆನ್ನಾಗಿ ಬಂತು ಅನ್ನುವಾಗ್ಲೇ ಎರಡೋ ನಾಲ್ಕು ಫಸಲು ಕೈ ಕೊಡುತ್ತೆ. ಇನ್ನು ಕೃಷಿಯಲ್ಲಿ ನಾನಾ ರೀತಿಯ ಸಮಸ್ಯೆಗಳು ಸವಾಲುಗಳು ಕಂಡಿರೋದ್ರಿಂದ ಎಷ್ಟೋ ಜನಗಳಿಗೆ ಕೃಷಿ ಇಷ್ಟ ಆಗ್ತಾ ಇಲ್ಲ, ಲಾಭನೂ ಸಿಗ್ತಾ ಇಲ್ಲ. ಈ ಹಿಂದೆಲ್ಲ ಮಳೆ ಆಶ್ರಯದಲ್ಲೇ ಎಷ್ಟೋ ಜನ ಬಹಳ ಚೆನ್ನಾಗಿ ಬೆಳೆ ಮಾಡ್ತಾ ಇದ್ರು. ವರ್ಷದಲ್ಲಿ ಒಂದು ಫಸಲು ತೆಗೆದುಕೊಂಡು ಉಳಿದಂತೆ ಮಣ್ಣಿನ ಫಲವತ್ತತೆಗೆ ಗಮನ ಹರಿಸ್ತಾ ಇದ್ರು. ಮಣ್ಣಿಗೆ ಸಗಣಿ ಗೊಬ್ಬರ, ಹೊರಮಣ್ಣು ಮತ್ತಿತರ ಪದಾರ್ಥಗಳನ್ನ ಹಾಕಿ ಮಳೆ ನೀರಿನಲ್ಲೇ ಬೆಳೆ ಮಾಡ್ತಾ ಇದ್ರು. ಮಳೆ ನೀರು ಎಷ್ಟು ಒಳ್ಳೇದಂತ ತಮಗೂ ಗೊತ್ತಿದೆ. ಕುಡಿದಾಗ ಹೇಗನ್ಸುತ್ತ ನೋಡಿ, ಇನ್ನು ಮಣ್ಣಿಗೆ ಬಿದ್ದಾಗ ಬೆಳೆಗಳು ಎಷ್ಟು ಹುಲ್ಸಾಗಿ ಬರ್ತವೆ ಅಲ್ವಾ. ಈ ಸಲುವಾಗಿ ಮಳೆ ನೀರನ್ನ ಸಂರಕ್ಷಣೆ ಮಾಡುವ, ಮಳೆ ನೀರಿನಲ್ಲೇ ಬೆಳೆ ಮಾಡಿಕೊಳ್ಳುವ ವ್ಯವಸ್ಥೆಗಳನ್ನ ಮಾಡಿಕೊಂಡು ಹೋದಷ್ಟು ತಪ್ಪೇನಿಲ್ಲ. ಜಗತ್ತು ಓಡ್ತಾ ಇದೆ ಅನ್ನುವಾಗ್ಲೇ ಎಷ್ಟೋ ಜನ ಮುಗ್ಗರಿಸಿಕೊಂಡು ಬೀಳ್ತಾ ಇದಾರೆ, ಏನೇನೋ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ತಿದ್ದಾರೆ. ಪರಿಸರಕ್ಕೆ ಪೂರಕವಾದ ಕ್ರಮಗಳನ್ನ ಅನುಸರಿಸಿದಷ್ಟು ಒಳ್ಳೇದಂತ ಗೊತ್ತಿದ್ರು ಇವತ್ತೆಷ್ಟೋ ಜನಗಳ ಕೈ ಮೀರಿ ಹೋಗಿದೆ. ಎಷ್ಟೋ ಜನಗಳಿಗೆ ತಾಪತ್ರಯಗಳು ಬಂದ್ರೂ ತಿದ್ದುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ಕೊಂಡು ಮಾತುಗಳನ್ನು ಕೇಳ್ತಾ ಇದೀವಿ ಅಲ್ವಾ. ರೈತ ಬಂದವರೇ, ಬದಲಾವಣೆ ಮಾಡಿಕೊಳ್ಳಿಕ್ಕೆ ತುಂಬಾ ಕಾಲ ಏನು ಬೇಕಾಗಿಲ್ಲ. ಪ್ರಯತ್ನ ಮಾಡಿ, ಯೋಚಿಸಿ, ಬದಲಾವಣೆಗಳನ್ನ ಮಾರ್ಪಾಡುಗಳನ್ನ